ತೊಡರನಾಳು ಗ್ರಾಮದ ಕೃಷಿಕರಾದಂತಹ ಜಿ ವೀರೇಶ್ ಅವರನ್ನ ಮಾತಾಡಿಸ್ತಾ ಇದ್ವಿ. ಅವರು ಲಾಭದಾಯಕವಾಗಿ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸುಗಂಧರಾಜ ಹೂವಿನ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ವೀರೇಶ್ ಅವರೇ. ನಮಸ್ತೆ ಸರ್. ವೀರೇಶ್ ಅವರು ಹೇಳಿ, ಕೃಷಿ ಜೀವನ ಅಂತಂದ್ರೆ ಎಷ್ಟನೇ ವಯಸ್ಸಿನಿಂದ ನೀವು ಮಾಡ್ತಾ ಬಂದಿದ್ದೀರಾ? ಸರ್, ನಾವೀಗ ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆಯವರು ತೀರ್ಕೊಂಡ್ರು, ಆವಾಗಿಂದಲೂ ನಾವೇ ಮಾಡ್ತಾ ಇರೋದು ತೋಟನೆಲ್ಲ. ಒಂದು ನಮ್ದು ತೋಟ ಇದೆ, ಈ ಅಂತರ್ಬೆಳೆಯಾಗಿ ಸುಗಂಧರಾಜ ಹೂವು ಹಾಕೊಂಡಿದೀವಿ. ಒಂದು 10 ಗುಂಟೆ ಹಾಕಿದೀವಿ ನಾವು. ಒಳ್ಳೆ ಇಳುವರಿ ಬರ್ತಾ ಇದೆ, ಲಾಭನೂ ಚೆನ್ನಾಗಿದೆ. ವರ್ಷಕ್ಕೆ ಏನಲ್ಲ ಅಂದ್ರು 100,000 ತನಕಲೂ ಆದಾಯ ಸಿಕ್ಕೇ ಸಿಗುತ್ತೆ. ಕಡಿಮೆ ರೇಟ್ ಇದ್ರು ಅಷ್ಟೇ, ಜಾಸ್ತಿ ರೇಟ್ ಇದ್ರು ಅಷ್ಟೇ, 100,000 ಆದಾಯ ಬಂದೇ ಬರುತ್ತೆ 10 ಗುಂಟೆಯಲ್ಲಿ. 10 ಗುಂಟೆಯಲ್ಲಿ. ಯಾಕೆ ಈ ಸುಗಂಧರಾಜ ಹೂವನ್ನು ಯಾಕೆ ಬೆಳಿಬೇಕಂತ ಅನಿಸ್ತು ನಿಮಗೆ? ಈಗೆಲ್ಲ ಸಾವಂತಿಗೆ ಇದೆ, ಮಲ್ಲಿಗೆ ಇದೆ, ಕಾಕಡ ಮಲ್ಲಿಗೆ ಇದೆ, ಚೆಂಡು ಹೂ ಬೆಳಿಬಹುದು, ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡ್ರೆ? ಸರ್, ಇದರಲ್ಲಿ ಏನು ಅಂದ್ರೆ ಮೇನ್ ಕೂಲಿ ಕಾರ್ಮಿಕರು ನಮಗೆ ಸಿಗೋದಿಲ್ಲ. ಕಡಿಮೆ ಜನದಲ್ಲಿ ಕೆಲಸ ಮಾಡಿಸ್ಬೇಕು ಅಂದ್ರೆ ಇದೇ ಮೇನ್. ಬೇರೆ ಸೇವಂತಿಗೆ ಇವನ್ನೆಲ್ಲ ಮಾಡ್ಬೇಕಂದ್ರೆ ಲೇಬರ್ ಜಾಸ್ತಿ ಬೇಕು, ಕಟ್ಟಬೇಕು, ಹೊರಗಡೆ ಮಾರ್ಕೆಟ್ಗೆ ಹೋಗೋದು. ರೇಟ್ ಸಿಕ್ಕರೆ ಸಿಕ್ತು, ರೋಗ ಬಾಧೆ ಜಾಸ್ತಿ ಇರುತ್ತೆ ಅದಕ್ಕೆ. ಇದಕ್ಕೆ ರೋಗ ಬಾಧೆ ಕಡಿಮೆ, ರೋಗ ಇಲ್ದಿರೋದ್ರಿಂದ ಇದ್ರ ಮನೆ ಇಬ್ರು ಹೋದ್ರು ಸಹ 20-30 ಕೆಜಿ ಹೂವನ್ನ ಬಿಡಿಸ್ಬಿಡ್ತೀವಿ. ಅದರಿಂದ ಇದು ಖರ್ಚು ಕಡಿಮೆ ಇದೆ. ಈಗ ನೀವು ಈ ಒಂದು ಸುಗಂಧರಾಜ ಹೂವನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿಯಾದಂತ ಒಂದು ಕೃಷಿ ಮಾಡ್ಬೇಕು ಅಂದ್ರೆ ಈ ತರ ನೀವೆಲ್ಲ ವಿಚಾರಗಳನ್ನ ಎಲ್ಲಿಂದ ತಿಳ್ಕೊಂಡ್ರೆ? ಸರ್, ನನ್ನ ಫ್ರೆಂಡು ಹಿರಿಯೂರಲ್ಲಿ ಒಬ್ರು ಲೋಕೇಶ್ ಅಂತ ಇದ್ದಾರೆ, ಅವರು ಹಾಕಿದ್ರು. ಅವ್ರ ಫ್ಲಾಟ್ಗೆ ಹೋಗಿ ನೋಡ್ಕೊಂಬಂದೆ. ನನ್ನ ಫ್ರೆಂಡು ಅವ್ರು ಹೇಳಿದರು, ಇದನ್ನ ಹಾಕು, ತೋಟ ಅಂತರ್ಬೆಳೆಯಾಗಿ ತೋಟದ ಮೇಂಟೆನೆನ್ಸ್ಗಳಿಗೆಲ್ಲ ಚೆನ್ನಾಗುತ್ತೆ, ಒಳ್ಳೆ ಆದಾಯ ಬರುತ್ತೆ. ಅವರು 1/2 ಎಕರೆಗೆ ಹಾಕಿದ್ರು. ನಾನು ಇನ್ನೊಂದ್ಸರಿ ಹೋದಾಗ ಡ್ರಿಪ್ ಮಾಡೋಕ್ಕೆ ಅಂತ ಹೋದಾಗ ನೋಡ್ಕೊಂಬಂದಿವಿ. ನಾನು ಇಲ್ಲೇ ಮಧ್ಯೆ ಹೊಳಲ್ಕೆರೆ ತಾಲೂಕು ಮಧ್ಯರ ಗ್ರಾಮದಲ್ಲಿ ಗೆಡ್ಡೆ ತಗೊಂಬಂದು 1ನೇ ವರ್ಷ ನಾಟಿ ಮಾಡಿದೆ. 1ನೇ ವರ್ಷನೇ 1,00,000 ರೂಪಾಯಿ ಆದಾಯ ಬಂತು ನನಗೆ. ಈಗ ನಾಟಿಗೆ ಸಿದ್ಧತೆ ಅಂತಂದ್ರೆ ಭೂಮಿಯನ್ನೆಲ್ಲ ಯಾವ ರೀತಿ ಅದ ಮಾಡಿಕೊಂಡ್ರೆ, ಯಾವ ರೀತಿಯಾದಂತ ಒಂದು ಗೊಬ್ಬರಗಳನ್ನ ಕೊಟ್ಟರೆ ಪ್ರಾರಂಭದಲ್ಲಿ? ಸರ್, ನಾಟಿ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಮಾಡ್ಬೇಕು ನಾಟಿನನ್ನ. ಭೂಮಿನ ಚೆನ್ನಾಗಿ ಅದ ಮಾಡ್ಕೋಬೇಕು, ದನಿನ ಗೊಬ್ಬರ ಹಾಕ್ಬಿಟ್ಟು ಹೊರಗಿನ ಮಣ್ಣು ಏರಿಸ್ಬಿಟ್ಟು ಅದ ಮಾಡ್ಕೋಬೇಕು. ಅದ ಮಾಡ್ಕೊಂಡ್ಬಿಟ್ಟು 2 ಅಡಿಗೊಂದು ಸಾಲ್ನ ಸಾಲ್ ಮಾಡ್ಕೋಬೇಕು. ಗೆಡ್ಡೆಯಿಂದ ಗೆಡ್ಡೆಗೆ 1 ಅಡಿ 4 ಬೆಟ್ಟಿರ್ಬೇಕು. 4 ಬೆಟ್ಟಿಟ್ಟು ಗೆಡ್ಡೆ ಹೂಡ್ಬೇಕು. ಅದು 1.5 ತಿಂಗಳಿಗೆ ಚಿಗುರಾಗುತ್ತೆ, 4 ತಿಂಗಳಿಗೆ ಹೂ ಶುರು ಆಗುತ್ತೆ. ಹೂ ಶುರು ಆಗಿದ್ದು 3 ವರ್ಷ ತನಕಲೂ ಕಂಟಿನ್ಯೂ ಇರುತ್ತೆ ಅದು ಹೂ, ತೆಗಿಯಂಗಿಲ್ಲ ಅದನ್ನ. ಕಳೆ ಆಗೋದಕ್ಕೆ ಬಿಡಬಾರ್ದು, ರೋಗ ಬಾಧೆ ಜಾಸ್ತಿ ಆಗುತ್ತೆ. ಈಗ ಗುಣಮಟ್ಟದ ಈ ಒಂದು ಸುಗಂಧರಾಜ ಹೂವಿನ ಗೆಡ್ಡೆ ಅಂತಂದ್ರೆ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ? ಸರ್, ಅದು ಯಾವುದೇ ಒಂದು ಫ್ಲಾಟ್ ಅಲ್ಲಿ ಹೋಗಿ ಗೆಡ್ಡೆ ತರಬೇಕು ಅಂದ್ರೆ 3 ವರ್ಷ ಮುಗಿದಿರ್ಬೇಕು. 3 ವರ್ಷ ಮುಗಿದಿದ್ರು ಮಾತ್ರ ನಮಗೆ ಇಳುವರಿ ಬರೋದು. ನಮ್ಮ ತೋಟದಲ್ಲಿ ತಂದು ಮಾಡೋದಕ್ಕೆ ಇಳುವರಿ ಬರುತ್ತೆ. 1 ವರ್ಷದ್ದು 2 ವರ್ಷದ್ದು ತಂದ್ರೆ ಇಳುವರಿ ಬರೋದಿಲ್ಲ ಗೆಡ್ಡೆ. ಅದು 3 ವರ್ಷ ದಾಟಿರ್ಬೇಕು ಗೆಡ್ಡೆ, ಹಂಗಾದ್ರೂ ಮಾತ್ರ ಇಳುವರಿ ಬರುತ್ತೆ ಚೆನ್ನಾಗಿ. ಈಗ ರೋಗ ಬಿದ್ದಂತ ಸಸಿಗಳಲ್ಲಿ ಗೆಡ್ಡೆ ತಂದ್ರೆ ಅಂದ್ರೆ ನಿಮ್ಮ ಒಂದು ನಿಮ್ಮ ಜಮೀನಿನಲ್ಲಿ ಬೆಳೆಗೆ ರೋಗ ಬರುತ್ತೆ, ಇದನ್ನೆಲ್ಲ ಯಾವ ರೀತಿ ಅವಾಯ್ಡ್ ಮಾಡ್ತೀರ? ಸರ್, ಅದಕ್ಕೆಲ್ಲ ಮೆಡಿಸನ್ ಮಾಡ್ಲೇಬೇಕು, ಈ ರಾಸಾಯನಿಕ ಮೆಡಿಸನ್ ಇರ್ತವೆ, ಅವನ್ನೆಲ್ಲ ಮಾಡ್ಲೇಬೇಕು. ಮತ್ತೆ ಈಗ ರೋಗ ಬಂದ ಗೆಡ್ಡೆಗಳನ್ನ ರಿಮೂವ್ ಮಾಡ್ಬೇಕು, ಸಾಲಿಂದ ತೆಗೆದು ಬಿಡ್ಬೇಕು. ಅದನ್ನ ತೆಗೆದ್ಬಿಟ್ಟು ಅಲ್ಲಿಗೆ ಔಷಧಿ ಸ್ಪ್ರೇ ಕೊಟ್ರೆ ಆ ರೋಗ ಅಲ್ಲಿ ತೇಲ್ ಬಿಡುತ್ತೆ. ಅದು ಅಂದ್ರೆ ಸುಗಂಧರಾಜ ಹೂವಿನ ಗೆಡ್ಡೆಯಲ್ಲಿ ರೋಗ ಇದೆ ಅಂತೇಳಿ ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ? ಸರ್, ಅದರಲ್ಲಿ ಹೆಚ್ಚು ಮಳೆ ಆದಾಗಲೇ ಜಾಸ್ತಿ ರೋಗ ಕಾಣಿಸ್ಕೊಳ್ಳೋದು. ಸುಗಂಧರಾಜ ಬುಡದಲ್ಲಿ ವೈಟ್ ತರ ಗೆದ್ಲು ಇರುವೆ ಗೂಡು ಕಟ್ಟುತ್ತಲ್ಲ, ಆ ತರ ಗೂಡು ಕಟ್ಟಿರುತ್ತೆ. ಅದೇ ರೋಗದ ಗೆಡ್ಡೆ ಅದೇನೇ, ಅದನ್ನ ನೋಡ್ಕೊಂಡೆ ನಾವು ರೋಗ ಅಂತ ನೋಡ್ಕೋಬೇಕು. ಅಂದ್ರೆ ಗೆಡ್ಡೆ ತಂದಾಗ ನೀವು ಈ ಬೀಜೋಪಚಾರ ಈ ರೀತಿ ಏನಾದ್ರೂ ಮಾಡ್ತೀರ? ಬೀಜೋಪಚಾರ ಮಾಡಿದೀವಿ ಸರ್, ನಾವು ಮಾಡಿಬಿಟ್ಟು ಬೀಜೋಪಚಾರ ಇಡೋದು. ಈ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಲ್ಲಿ ಬರೋದು ಬಂದಿರುತ್ತಲ್ವಾ, ಅದನ್ನ ಬೀಜೋಪಚಾರ ಮಾಡಿಬಿಟ್ಟೆ ಒಂದು ನೆನೆ ಹಾಕ್ಬಿಟ್ಟು ಒಂದು ಡ್ರಮ್ ಅಲ್ಲಿ ಹಾಕೊಂಡು ನೆನೆ ಹಾಕಿಬಿಟ್ಟು 1/2 ಗಂಟೆ ಬಿಟ್ಬಿಟ್ಟು ನಾಟಿ ಮಾಡ್ತೀವಿ, ಚಿಕ್ಕದು ಚೆನ್ನಾಗಿ ಬರುತ್ತೆ. ವೀರೇಶ್ ಅವರೇ, ಒಟ್ಟಾರೆ ನಿಮ್ಗೆ ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಸರ್, ನಮ್ದು 3.5 ಎಕರೆ ಕೃಷಿ ಭೂಮಿ ಇದೆ. ಈಗ 3.5 ಎಕರೆ ನೀರಾವರಿ ಬರುತ್ತಾ? ನಮ್ದು 3.5 ಎಕರೆ ನೀರಾವರಿನೇ. 10 ಗುಂಟೆನ ಯಾಕೆ ನೀವು ಆಯ್ಕೆ ಮಾಡ್ಕೊಂಡ್ರೆ ಈ ಸುಗಂಧರಾಜ ಹೂವನ್ನು ಬೆಳಿಬೇಕಂತ? ಸರ್, ಇಲ್ಲಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ 10 ಗುಂಟೆ ಆದ್ರೆ ಈ ಮನೆಯಲ್ಲಿ ನಾನು ನಮ್ಮ ಅಕ್ಕ ನಮ್ಮಅಮ್ಮ ಮೂವರು ಇದೀವಿ. ನಾವು 3 ಹೋದ್ರು ಮೇಂಟೈನ್ ಮಾಡ್ತೀವಿ. ಎಕರೆ ಗಟ್ಟಲೆ ಹಾಕಿದ್ರೆ ಮುಂಜಾನೆ ಬಿಡಿಸೋದಿಕ್ಕೆ 7-8 ಜನ ಕೂಲಿ ಇರಬೇಕು. ಇಲ್ಲಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟೊಂದು ಮಾಡೋಕ್ಕಾಗೋದಿಲ್ಲ. ಮಾಡ್ಬೋದು, ಲೇಬರ್ ಸಿಗೋ ಮೂಮೆಂಟ್ ಇದ್ರೆ 1 ಎಕರೆನೂ 2 ಎಕರೆನೂ ಮೇಂಟೈನ್ ಮಾಡ್ಬೋದು. ಲೇಬರ್ ಮೇನ್. ಇನ್ನು ಉಳಿದ 3 ಎಕರೆ 20 ಗುಂಟೆಗೆ ಏನು ಹಾಕಿದ್ರೆ ನೀವು? ಸರ್, 1¼ ಎಕರೆ ಅಡಿಕೆ ತೋಟ ಇದೆ, 10 ಗುಂಟೆಗೆ ಸುಗಂಧರಾಜ ಇದೆ. ಇನ್ನು ಉಳಿದಿದ್ದಕ್ಕೆ ಈಗ ಚೆಂಡು ಮಾಡಬೇಕು ಅಂತೇಳಿ ಮಡಿ ಎಲ್ಲ ರೆಡಿ ಮಾಡಿಕೊಂಡು ನಾಳೆ ನಾಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅಂದ್ರೆ ಸುಗಂಧರಾಜ ಹೂವಿನಲ್ಲಿ ನಿಮಗೆ ಚೆನ್ನಾಗಿ ಲಾಭ ಬಂತು, ಜೊತೆಗೆ ನಾವು ಚೆಂಡು ಹೂ ಬೆಳಿಬೇಕಂತ ಅನಿಸ್ತು ನಿಮಗೆ? ಹಾ, ಹೂವಿಂದ್ರಲ್ಲಿ ಒಳ್ಳೆ ಲಾಭ ಇದೆ ಸರ್. ಹಂಗಾಗಿ ಅದು ಇದನ್ನ ಹೇಳಿರೋದು ನನ್ನ ಫ್ರೆಂಡೇ ಆನಂದ್ ಅಂತೇಳಿ, ಉಚ್ಚಂಗಿ ದುರ್ಗದವರು. ಅವ್ರು ಹೇಳಿದ್ದಕ್ಕೆ ಈಗ ಚೆಂಡು ಹೂವಿನಿಗೆ ನಾಟಿ ಮಾಡೋದಕ್ಕೆ ಎಲ್ಲ ಭೂಮಿ ಎಲ್ಲ ಅದ ಮಾಡಿ ರೆಡಿ ಮಾಡಿದೀವಿ. ಈಗ ಬೆಳೆ ಕಚ್ಚಿ ಈ ಒಂದು ಸುಗಂಧರಾಜ ಎಷ್ಟು ವರ್ಷ ಆಯ್ತು ನೀವು? ಸರ್, ಈಗ 2ನೇ ವರ್ಷ ನಮ್ದು. 1ನೇ ವರ್ಷ 10 ಗುಂಟೆಗೆ 30 ಕೆಜಿ ತನಕ ಉಕ್ಕಿತಿದ್ದೀವಿ. ಡೈಲಿ ನಾವು ಶಿವಮೊಗ್ಗಕ್ಕೆ ಫಿಕ್ಸ್ ರೇಟ್ ಮಾಡಿರೋದು, ಮಾರ್ಕೆಟ್ ರೇಟ್ ಇರುತ್ತೆ ಅದಕ್ಕಲ್ಲ. ಫಿಕ್ಸ್ ರೇಟ್ ಇರೋದ್ರಿಂದ 50 ರೂಪಾಯಿ 60 ರೂಪಾಯಿ ತನಕ ತಗೊಳ್ತಾರೆ. ಡೈಲಿ 30 ಕೆಜಿ ಹೂ ಸಿಗುತ್ತೆ, ಕೆಜಿಗಟ್ಟಲೆ ಲೆಕ್ಕ. ಈ ವರ್ಷ ಜಾಸ್ತಿ ಆಗುತ್ತೆ. ಈಗ ಗಡ್ಡೆ ತರ್ತಿರಪ್ಪ, ಈಗ ನಾಟಿ ಮಾಡಬೇಕಾದ್ರೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಮಾಡ್ತೀರಾ? ಅಂದ್ರೆ ಗಡ್ಡೆಯಿಂದ ಗಡ್ಡೆಗೆ ಎಷ್ಟು ಅಂತರ ಮಾಡಿ ನಾಟಿ ಮಾಡ್ತೀರಾ? ಸಾಲಿಂದ ಸಾಲಿಗೆ ಅಂತರ ಇರಲೇಬೇಕು ಸರ್. ಒಂದು ಸಾಲಿಂದ ಒಂದು ಸಾಲಿಗೆ 2 ಅಡಿ, 2.5 ಇದ್ರೆ ಇನ್ನು ಚೆನ್ನಾಗೆ. ನಾವು 2 ಅಡಿ ಮಾಡಿದೀವಿ. ಗೆಡ್ಡೆಯಿಂದ ಗೆಡ್ಡೆಗೆ 1.5 ಅಡಿ, 1.5 ಅಡಿ ಇಟ್ಟರೂ 2ನೇ ವರ್ಷದಲ್ಲಿ ಗೆಡ್ಡೆ ಬಲ ಆಗುತ್ತೆ, ಸಾಲಿಂದ ಹೊರಗಡೆ ಬರುತ್ತೆ. ಅದಕ್ಕೆ ಮಣ್ಣು ಹಾಕ್ಬಿಟ್ಟು ಮುಚ್ಚಿಸ್ತಾ ಇರಬೇಕು. ಈ ಶುಂಠಿ ಹೆಂಗೆ ಮುಚ್ಚಿಸ್ತಾರೋ ಆ ಥರ ಮುಚ್ಚಿಸ್ತಾ ಇರಬೇಕು. ಸಾಲ್ ಮಾಡಿ ಗೆಡ್ಡೆ ಇಟ್ಟರೆ ಇಳುವರಿ ಚೆನ್ನಾಗಿ ಬರುತ್ತೆ, ಬೋದ್ ಮಾಡಿದ್ರೆ ಇಳುವರಿ ಬರೋದಿಲ್ಲ. ಅಂದ್ರೆ ಸಾಲಿನಲ್ಲೇ ಗಡ್ಡೆ ನಾಟಿ ಮಾಡಿ ಅಂದ್ರೆ ಮಣ್ಣು ಮುಚ್ಚಬೇಕಂತ ಹೇಳ್ತೀರಿ? ಹಾ, ಮಣ್ಣು ಮುಚ್ಚಬೇಕು. ಮಣ್ಣು ಮುಚ್ಚಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ, ಭೂಮಿ ಒಳಗಡೆ ಹೋಗುತ್ತೆ. ಬೋದಲ್ಲಿ ಏನಂದ್ರೆ ಬೋದಲ್ಲೇ ಇರುತ್ತೆ ಬೇರು, ಕಳೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಕಳೆ ಬಹಳ ಬರುತ್ತೆ ಬೋದಲ್ಲಿದ್ರೆ. ಈಗ ನಾಟಿ ಮಾಡಿದ್ಮೇಲೆ ಏನೇನು ಕೆಲಸ ಮಾಡ್ಕೊಂತ ಬರ್ತೀರಾ ಸರ್? ನಾಟಿ ಮಾಡಿದ್ಮೇಲೆ 15 ದಿವಸ ಒಂದು ಕಳೆ ತಗಸ್ಬೇಕು. ಆಮೇಲೆ ಒಂದು 1/2 ಅಡಿ ಹೈಟ್ ಬಂದಾಗ ನೇಗಿಲು ಹೊಡೆಸ್ಬಿಟ್ಟು ಮಣ್ಣು ದಬ್ಬಿಸ್ಬೇಕು, ಗೆಡ್ಡೆ ಮೇಲೆ ಮಣ್ಣು ದಬ್ಬಿಸ್ಬೇಕು ಹೊರಗಡೆ ಬಂದಾಗ. ಅದು ಎಷ್ಟು ಆಳ ಹೋದ್ರೂ ಹೊರಗೆ ಬಂದೇ ಬರುತ್ತೆ. ಈಗ ಒಳ ಬೇಸಾಯವಾಗಿ ನೇಗಿಲು ಅಂತಂದ್ರೆ ಮಡಿಕೆ ಹೊಡಿತೀರಾ ನೀವು? ಹಾ, ಮಡಿಕೆ ಹೊಡಿಬೇಕು. ಮಡಿಕೆ ಹೊಡೆದು ಮಣ್ಣು ದಬ್ಬಿಸ್ಬೇಕು. ನೀವು ಎಷ್ಟು ದಪ್ಪ ಮಣ್ಣು ಹಾಕಿದ್ರು ಸಹ ಅಷ್ಟು ಕೂಡಕ್ಕೂ ಗೆಡ್ಡೆ ಹೊರಗಡೆ ಕಿತ್ಕೊಂಡ್ ಬರುತ್ತೆ. ಈಗ ಗಡ್ಡೆ ನಾಟಿ ಮಾಡಿದ್ಮೇಲೆ ಅಂದ್ರೆ ಎಷ್ಟು ತಿಂಗಳವರೆಗೆ ಅದರೊಳಗೆ ಬೇಸಾಯ ಕ್ರಮ ಮಾಡ್ತೀರಾ ಸರ್? 3 ತಿಂಗಳ ತನಕ ಬೇಸಾಯ ಮಾಡಿಸ್ಬೋದು. 3 ತಿಂಗಳ ಆದ್ಮೇಲೆ ಬರೀ ಜನಗಳನ್ನ ಇಟ್ಕೊಂಡು ಕೈಯಲ್ಲೇ ಕೆಲಸ ಮಾಡಿಸ್ಬೇಕು. ಬೆಳೆ ಆಗ ಬರೋದಿಲ್ಲ, ಯಾಕಂದ್ರೆ ಅಷ್ಟೊತ್ತಿಗೆ ಹೆಚ್ಚು ಒಂದು 2 ಅಡಿ ದಂಟು ಬಂದಿರುತ್ತೆ. ದಂಟು ಬಂದಾಗ ಬೇಸಾಯ ಮಾಡಿಸಕ್ ಹೋದ್ರೆ ದಂಟು ಮುರ್ಕೊಳ್ಳುತ್ತೆ. ಹುಷಾರಾಗಿ ಹೊಡಿಸಿದ್ರೆ ಹೊಡಿಸ್ಬೋದು, ಇಲ್ಲದ್ರೂ ಬರೋದಿಲ್ಲ ಬಹಳ ಆದ್ರೆ. ಈಗ ಪ್ರಾರಂಭದಲ್ಲಿ ಗಡ್ಡೆ ನಾಟಿ ಮಾಡ್ಬೇಕಾದ್ರೆ ಏನಾದ್ರೂ ನೀವು ರಾಸಾಯನಿಕ ಗೊಬ್ಬರ ಆಗಿರ್ಲಿ ಕೊಟ್ಟಿಗೆ ಗೊಬ್ಬರ ಆಗಿರ್ಲಿ ಕೊಟ್ಟಿರ್ತೀರಿ ಸರ್? ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು. ನಾ ರಾಸಾಯನಿಕನು ಕೊಡ್ಲೇಬೇಕು. ರಾಸಾಯನಿಕ DAP 10-26 ಗೊಬ್ಬರ ಕೊಟ್ಟಿರ್ತೀವಿ. ಫಸ್ಟ್ಗೆ ನಾಟಿ ಮಾಡ್ಬೇಕಾದ್ರೆ ಸಾಲಿಗೆ ಸಾಲ್ಗಳಲ್ಲಿ 10-26 ಗೊಬ್ಬರ ಹಾಕೊಳ್ತೀವಿ. ಅದಕ್ಕಿಂತ ಮುಂಚೆ ಮಣ್ಣು ಅದ ಮಾಡಬೇಕಾದ್ರೆ ದನಿ ಗೊಬ್ಬರ ಹಾಕ್ಬಿಟ್ಟು ಎಲ್ಲ ರಂಟೆ ಮಾಡಿಸ್ತೀವಿ, ತಿರುವಿ ಹಾಕ್ಸ್ಬಿಡ್ತೀವಿ ಒಳಗಡೆಗೆಲ್ಲ. ಈಗ ನಾಟಿ ಮಾಡಿದ್ಮೇಲೆ ಗಡ್ಡೆ ಎಷ್ಟು ದಿನಕ್ಕೆ ಚಿಗುರುತ್ತೆ ಅದು? ಗೆಡ್ಡೆ ಒಂದು ಅದು ಸ್ಟಾರ್ಟಿಂಗ್ ಒಂದು ವಾರದಿಂದ ಶುರುವಾಗಿದ್ದು 1.5 ತಿಂಗಳ ತನಕ ಗೆಡ್ಡೆ ಹೊರಗಡೆ ಬರುತ್ತೆ. ಮಳೆಗಾಲ ಇನ್ನೇನು ಶುರು ಆಗುತ್ತೆ ಅಂದಾಗ ಮಾಡಿಕೊಂಡ್ರೆ ಬೇಗ ಹೊರಗಡೆ ಬರುತ್ತೆ. ಈ ಸಿಡಿಲು ಗುಡುಗಿಗೆ ಬೇಗ ಹೊರಗಡೆ ಬರುತ್ತೆ ಅದು. ಅಂದ್ರೆ ಬೇಗ ಮೊಳಕೆ ಬರುತ್ತೆ? ಮೊಳಕೆ ಬೇಗ ಬರುತ್ತೆ. ಈಗ ಸಾಮಾನ್ಯವಾಗಿ ಗಡ್ಡೆ ಸುಗಂಧರಾಜ ಹೂವಿನ ಗಡ್ಡೆ ನಾಟಿ ಮಾಡ್ಬೇಕಂತಂದ್ರೆ ಯಾವ್ದು ಸೂಕ್ತ ಅಂತ ಹೇಳ್ತೀರಾ ಸರ್? ಡಿಸೆಂಬರ್ ಇಂದ ಹಿಡಿದು ಫೆಬ್ರವರಿ ತಂಗಳ ನಾಟಿ ಮಾಡಬಹುದು. ಅಷ್ಟರಲ್ಲಿ ಅವಾಗ ಬಿಸಿಲು ರೈಸ್ ಇರುತ್ತೆ, ಭೂಮಿ ಕಾವಾದಷ್ಟು ಬೇಗ ಹೊರಗಡೆ ಬರುತ್ತೆ. ಶೀತದಲ್ಲಿ ಇಟ್ಟರೆ ಗೆಡ್ಡೆ ಕೊಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಅಂದ್ರೆ ಆದಷ್ಟು ನೀರು ನಿಲ್ಲಂತ ಜಾಗದಲ್ಲಿ ನಾವು ಸುಗಂಧರಾಜ ಬೆಳಿಬಾರ್ದು ಅಂತ ಹೇಳ್ತೀರಾ? ಇಲ್ಲ ಇಲ್ಲ, ನೀರು ಎಷ್ಟು ನಿಂತ್ರಿ ಅದಕ್ಕೆ ಪ್ರಾಬ್ಲಮ್ ಇಲ್ಲ ಸರ್. ಒಟ್ಟು ಹೊರಗಡೆ ಬರಬೇಕು ಅದು. ಹೊರಗಡೆ ಬಂದ್ರೆ ನೀರು ಪ್ರಾಬ್ಲಮ್ ಇಲ್ಲ, ಗೆಡ್ಡೆ ಹುಟ್ಟೋದ್ಕಿಂತ ಮುಂಚೆ ನೀರು ನಿಲ್ಲಬಾರ್ದಷ್ಟೇ, ಹೊರಗಡೆ ಹೋಗ್ತಾ ಇರ್ಬೇಕು ಬಂದ ನೀರು. ಈಗ ನೀವು ಸಾಕಷ್ಟು ಕಳೆ ತೆಗಿಸ್ಬೇಕಾಗುತ್ತೆ ಅಂತ ಹೇಳಿದ್ರ, ಅಂದ್ರೆ ಎಷ್ಟು ದಿನಕ್ಕೊಮ್ಮೆ ನೀವು ಕಳೆ ತೆಗಿಸ್ತೀರಾ ಸರ್? ನಾವು 2 ತಿಂಗಳಿಗೆ ಒಂದ್ಸಲಿ ಅಂತೂ ಕಳೆ ತೆಗಿಸ್ತೀವಿ. ಅಂದ್ರೆ ಈಗ ಕಳೆಗಳು ಎಲ್ಲ ಸಂಪೂರ್ಣ ನಾಶ ಆಗ್ಬೇಕಂತಂದ್ರೆ ಈಗೆಲ್ಲ ಕಳೆನಾಶಕ ಸಿಂಪಡಿಸ್ತಾರೆ, ಅಂದ್ರೆ ಆ ರೀತಿ ನೀವು ಕಳೆನಾಶಕ ಈ ತರ ಸಿಂಪಡಣೆ ಮಾಡಲ್ಲ ಸರ್? ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ಭೂಮಿ ಹಾಳಾಗೋಗುತ್ತೆ. ಕೈ ಜನಗಳಲ್ಲಿ ಮಾಡಿಸ್ಕೋಬೇಕು ಅದನ್ನೆಲ್ಲ. ಈ ಅದು ಗಿಡಕ್ಕೂ ಸಹ ಎಫೆಕ್ಟ್ ಕೊಟ್ಟೆ ಕೊಡುತ್ತೆ, ಸ್ವಲ್ಪ ಮಟ್ಟಿಗಾದ್ರೂ ಗಿಡಕ್ಕೆ ಎಫೆಕ್ಟ್ ಕೊಡುತ್ತೆ. ಕಳೆನಾಶಕ ಸ್ಪ್ರೇ ಕೊಟ್ಟರೆ ಭೂಮಿನೂ ಹಾಳಾಗೋಗುತ್ತೆ, ಇಳುವರಿ ಬರೋದಿಲ್ಲ. ಹಂಗಾಗಿ ಕಳೆನಾಶಕ ಸ್ಪ್ರೇ ಮಾಡೋದಿಲ್ಲ. ಅಂದ್ರೆ ಭೂಮಿಯ ಒಂದು ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ ಅಂತ ದೃಷ್ಟಿಯಿಂದ ನೀವು ಯಾವುದೇ ಕಳೆನಾಶಕ ಸಿಂಪಡಣೆ ಮಾಡಲ್ಲ? ಇಲ್ಲ ಇಲ್ಲ, ಮಾಡೋದಿಲ್ಲ ಸರ್. ಇದನ್ನೆಲ್ಲ ಯಾವ ರೀತಿ ನೀವು ಗಮನಿಸಿದ್ರ, ಕಳೆನಾಶಕ ಸಿಂಪಡಣೆ ಮಾಡಿದ್ರೆ ನಮ್ಮ ಭೂಮಿ ಹಾಳಾಗಿದೆ ಅಂತ ಹೇಳಿ ಏನಾದ್ರೂ ಹಿಂದೇನಾದ್ರೂ ನೀವು ಸಿಂಪಡಣೆ ಮಾಡಿ ಏನಾದ್ರೂ ಕೈ ಸುಟ್ಕೊಂಡಿದ್ದೀರಾ? ಸರ್ ಮಾಡಿದೀವಿ, ಇದಕ್ಕೂ ಮುಂಚೆ ಬೇಕಾದಷ್ಟು ಮಾಡಿದೀವಿ. ಈಗ ಆಲ್ರೆಡಿ ಮೊದಲು ನಮ್ಮ ಅಪ್ಪ ಅವ್ರ ಕಾಲದಾಗೆ ಅವ್ರಿಗೆಲ್ಲ ಇದ್ದಾಗ ಈ ಕಳೆನಾಶಕಗಳು ಇರಲಿಲ್ಲ. ಎಕರೆಗೆ 27-28 ಕ್ವಿಂಟಲ್ ಗಟ್ಟಲೆ ಇಳುವರಿ ತೆಗಿತಿದ್ದವರು. ಈಗ ನಾವು ಏನೇ ಆಗಿ ಬೆಳಿತೀವಿ ಅಂದ್ರೆ 18 ಕ್ವಿಂಟಲ್ ಒಳಗಡೆ ಬರ್ತಿದೆ ಹೊರತು 20 ಕ್ವಿಂಟಲ್ ದಾಟಕ್ಕೆ ಆಗಿಲ್ಲ ಕಳೆನಾಶಕ ಸ್ಪ್ರೇ ಮಾಡೋದ್ರಿಂದ. ಆಹಾರ ಧಾನ್ಯಗಳು ಯಾವ್ದು ಸ್ಪ್ರೇ ಮಾಡಿದ್ಮೇಲೆ ಇಳುವರಿ ಬರ್ತಾ ಇಲ್ಲ ಅಷ್ಟೇ. ಈಗ ಭೂಮಿಯಲ್ಲಿ ಇರ್ತಕ್ಕಂತ ಜೀವಾಣುಗಳೆಲ್ಲ ನಾಶ ಆಗ್ತವೆ. ಹಾ, ನಾಶ ಆಗಿ ಹೋಗಿರೋದ್ರಿಂದ ಏನು ಗಿಡಕ್ ಬೇಕಾಗಿರೋಂತ ಕಿಣಗಳು ಅದರಲ್ಲೇ ಇರ್ತಾವ, ಅವೆಲ್ಲ ಸತ್ತೋದ್ರೆ ಏನು ಸಿಗುತ್ತೆ? ಏನು ಸಿಗೋದಿಲ್ಲ. ಹಂಗಾಗಿ ಆದಷ್ಟು ನೀವು ಕೈಯಿಂದಲೇ ಕಳೆಗಳನ್ನ ತೆಗಿಸ್ತಾ ಇದ್ರಿ? ಹಾ, ಎಲ್ಲ ಕೈಯಿಂದಲೇ ಕಳೆಗಳು ತೆಗಿಸಿ ಲೇಬರ್ ಇಟ್ಕೊಂಡು. ಲೇಬರ್ ಸಮಸ್ಯೆ ಆಗ್ತಾವ, ಆದ್ರೂ ಆ ಟೈಮಲ್ಲಿ ಹಂಗ ಹೊಂಚಬೇಕು. ಈಗ ಈ ಸುಗಂಧರಾಜ ಒಂದು ಸಸಿಗೆ ಏನಾದರೂ ರೋಗ ರುಜಿನ ಏನಾದರೂ ಕಂಡು ಬರುತ್ತಾ? ಬೇಸಿಗೆಯಲ್ಲಿ ಏನಿರೋದಿಲ್ಲ, ಶೀತ ಟೈಮಲ್ಲಿ ಒಂದು ಸ್ವಲ್ಪ ರೋಗ ಕಾಣಿಸ್ಕೊಳ್ಳುತ್ತೆ, ಅದಕ್ಕೆ ಮೆಡಿಸನ್ಗಳಿದಾವೆ, ಅದನ್ನ ಸ್ಪ್ರೇ ಕೊಟ್ಕೋಬೇಕು. ಅಂದ್ರೆ ಆದಷ್ಟು ಹೆಚ್ಚಾಗಿ ಮಳೆಗಾಲದಲ್ಲೇ ರೋಗ ಬರುತ್ತೆ ಅಂತ ಹೇಳಿ? ಮಳೆಗಾಲದಲ್ಲೇ ರೋಗ ಜಾಸ್ತಿ. ಈಗ ರೋಗ ಅಂತಂದ್ರೆ ಯಾವ್ಯಾವ ರೋಗ ಬರ್ತಾವ ಅಂತ ಹೇಳ್ತೀರಾ ಸರ್? ಅದಕ್ಕೆ ಈ ವೈಟ್ ಗೊದ್ದು ಟೈಪ್ ಬರುತ್ತೆ, ಗೊದ್ದ ಗೂಡ ಕಟ್ಟತ್ತಲ್ಲ ಆ ತರ ಬರುತ್ತೆ, ಕೊಳೆ ರೋಗ ಬೀಳುತ್ತೆ. ಸೆಂಟ್ರಲ್ಲಿ ಬ್ಲಾಕ್ ತರ ಇದಾಗಿರುತ್ತೆ, ಗೆಡ್ಡೆನೆ ಪೂರ್ತಿ ಬ್ಲಾಕ್ ಆಗುತ್ತೆ. ಅದನ್ನ ರಿಮೂವ್ ಮಾಡಬೇಕು, ಸಾಲಿಂದ ಸಾಲಿಗೆ ಹೊರಗೆ ರಿಮೂವ್ ಮಾಡ್ಕೊಂಡ್ರೆ ಅನುಕೂಲ. ಬೇರೆ ಗಡ್ಡೆಗೆ ಹತ್ತೋದಿಲ್ಲ, ಪಕ್ಕದ ಗೆಡ್ಡೆಗೆ ಇದು ಅಟ್ಯಾಕ್ ಆಗೋದಿಲ್ಲ. ಈಗ ನಿಮ್ಮ ಒಂದು ಸುಗಂಧರಾಜ ಬೆಳೆಗೆ ರೋಗ ಬಂದಾಗ ಅಂದ್ರೆ ನೀವೇ ಹೋಗಿ ಮಾರ್ಕೆಟ್ನಲ್ಲಿ ಔಷಧ ತಂದು ಸಿಂಪಡಣೆ ಮಾಡ್ತೀರಾ ಅಥವಾ ಯಾವ್ದಾದ್ರು ಈ ತೋಟಗಾರಿಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ಸರ್ ನಮ್ಮ ಒಂದು ಸುಗಂಧರಾಜ ಹೂವಿನ ಬೆಳೆಯಲ್ಲಿ ಈ ತರ ಆಗಿದೆ, ನಾವು ಇದಕ್ಕೆ ಏನು ಮುಂದೆ ನಾವು ಕ್ರಮ ತಗೊಳ್ಬೇಕು ಅಂತ ಏನಾದ್ರು ಕೇಳ್ತೀರಾ? ಕೇಳ್ತೀವಿ ಸರ್. ಮೊಬೈಲ್ಗಳಿದಾವಲ್ವಾ, ಫೋಟೋ ಮಾಡ್ಕೊಂಡು ಹೋಗಿ ಅವ್ರಿಗೆ ತೋರಿಸ್ತೀವಿ, ಅವ್ರು ಅದಕ್ಕೆ ಸರಿಯಾದ ಸಜೆಷನ್ ಕೊಡ್ತಾರೆ, ನಾವು ಅದನ್ನ ತಂದು ಅವ್ರು ಯಾವ ತರ ಹೇಳ್ತಾರೆ ಪ್ರೊಸೆಸ್ ಆ ತರ ಮಾಡ್ತೀವಿ. ಹಂಗಾಗಿ ನಮಗೆ ಯಾವುದು ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ. ಅವ್ರು ಏನ್ ಮಾಡ್ತಾರೋ ಅದನ್ನೆಲ್ಲ ನಾವು ಮಾಡ್ತೀವಿ ಕರೆಕ್ಟ್ ಆಗಿ, ಏನು ಪ್ರಾಬ್ಲಮ್ ಆಗಿಲ್ಲ, ಒಳ್ಳೆ ಇಳುವರಿ ಬರ್ತಾ ಇದೆ. ಒಟ್ಟಾರೆ ರೋಗ ರುಜಿನಗಳಿಂದ ಯಾವತ್ತು ನಿಮಗೆ ಬೆಳೆ ಲಾಸ್ ಆಗಿಲ್ಲ ಈಗ 2 ವರ್ಷ? ಇಲ್ಲ ಇಲ್ಲ, ಈಗ 2 ವರ್ಷದಿಂದ ಯಾವ್ದೇ ಲಾಸ್ ಇಲ್ಲ ಸರ್. ಹೂವಿನಲ್ಲಿ ಮಾತ್ರ ಯಾವ್ದು ಲಾಸ್ ಮಾಡ್ಕೊಂಡಿಲ್ಲ, ಚೆನ್ನಾಗಿ. ಅಂದ್ರೆ ಹೂವಿನ ಮೇಲೆ ಏನೋ ರೋಗ ಬರಲ್ಲ, ಇದು ಹೂವಿನ ಗಿಡದ ಮೇಲೆ ರೋಗ ಬರುತ್ತೆ. ಹೂವಿನ ಮೇಲೆ ಏನು ರೋಗ ಇರಲ್ಲ, ಗಿಡದ ಮೇಲೆ ಮಾತ್ರ ರೋಗ ಬರುತ್ತೆ, ಅದನ್ನ ನಾವು ನೋಡ್ಕೊಂಡು ಕಂಟ್ರೋಲ್ ಮಾಡ್ಕೋಬೇಕು. ಈಗ ನೀರು ಅಂತಂದ್ರೆ ಎಲ್ಲ ಸ್ಪ್ರಿಂಕ್ಲರ್ ಮುಖಾಂತರ ನೀರ್ ಕೊಡ್ತಾ ಇದ್ರ, ನೀವು ಏನ್ ಆಯ್ ನೀರ್ ಬಿಡ್ತಾ ಇದ್ರಾ? ಸರ್, ಈಗ ಎಲ್ಲ ಆಯ್ ನೀರ್ ಕಟ್ತಾ ಇದೀವಿ. ಈ ಸ್ಪ್ರಿಂಕ್ಲರ್ ಮುಖಾಂತರ ಕಟ್ಟೋದಕ್ಕೆ ಬರೋದಿಲ್ಲ, ಒಂದ್ ಹತ್ರ ನಿಂತ್ಕೊಂಡ್ರೆ ಒಂದ್ ಹತ್ರ ನಿಂತ್ಕೊಳ್ಳಲ್ಲ, ಹಂಗಾಗಿ ಆಯ್ ನೀರ್ ಕಟ್ತೀವಿ. ಈಗ ಹೆಚ್ಚು ನಾವು ಆಯ್ ನೀರ್ ಬಿಡೋದ್ರಿಂದ ನೀರನ್ನ ಉಳಿತಾಯ ಮಾಡಕ್ ಆಗಲ್ಲ, ಹೆಚ್ಚು ಪೋಲ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನೀವು ಈ ಒಂದು ಡ್ರಿಪ್ ವ್ಯವಸ್ಥೆ ಮಾಡಿ ಅಂದ್ರೆ ನೀರನ್ನ ಉಳಿತಾಯ ಮಾಡಬಹುದಲ್ಲ? ಬೇಸಿಗೆಯಲ್ಲಿ ಡ್ರಿಪ್ಪೇ ಮಾಡೋದು ಸರ್. ಈ ಟೈಮಲ್ಲಿ ಏನು ಅಂದ್ರೆ ಈಗ ಬೋರ್ಗಳು ತೋಟಕ್ಕೆ ನೀರು ಬಿಡೋದು ಬಿಟ್ಟು ಅಡಿಕೆ ತೋಟಕ್ಕೆ ಬಿಡೋದು ಬಿಟ್ಟು ನಿಲ್ಲಿಸ್ಕೊಂಡಿರ್ತೀವಿ. ಈ ಟೈಮಲ್ಲಿ ನಾವು ಬೇಕಾದ್ರೆ ಆಯ್ ನೀರು ಕಟ್ಬೋದು. ಬೇಸಿಗೆಯಲ್ಲಿ ಎಲ್ಲದಕ್ಕೂ ಡ್ರಿಪ್ ಮಾಡಲೇಬೇಕು, ತೋಟಕ್ಕೂ ಡ್ರಿಪ್, ಹೂವಿಗೂ ಡ್ರಿಪ್ಪೇ ಮಾಡಿದೀವಿ, ಅದರಲ್ಲೇ ಆಯಿಸ್ತೀವಿ. ಈಗ ಮೇಲುಗೊಬ್ಬರವಾಗಿ ಈ ಒಂದು ಸುಗಂಧರಾಜ ಬೆಳೆಗೆ ಎಷ್ಟು ಗೊಬ್ಬರ ಕೊಡ್ತೀರಾ, ಎಷ್ಟು ಸಲ ಕೊಡ್ತೀರಾ, ಯಾವ್ಯಾವ ಗೊಬ್ಬರ ಕೊಡ್ತಾ ಇದೆ ಸರ್? ವರ್ಷಕ್ಕೆ 3 ಟೈಮ್ ಕೊಡ್ತೀವಿ, 10-26 ಕೊಡ್ತೀವಿ. ಅದ್ರ ಜೊತೆಗೆ ಯೂರಿಯಾ ಏನ್ ತೋರ್ಸಂಗಿರೋದಿಲ್ಲ, ಯೂರಿಯಾ ಕೊಟ್ಟರೆ ಗೆಡ್ಡೆ ಕರಗುತ್ತೆ, ಜಾಸ್ತಿ ಗೆಡ್ಡೆ ಕರಗೋ ಚಾನ್ಸಸ್ ಇರುತ್ತೆ, ಅದನ್ನ ಕೊಡಂಗಿಲ್ಲ. 10-26 ಗೊಬ್ಬರದಲ್ಲಿ 3 ತರ ಇರುತ್ತೆ, ಅದರಲ್ಲಿ ಪೊಟಾಷಿ ಎಲ್ಲ ಮಿಕ್ಸ್ ಇರೋದ್ರಿಂದ 10-26 ಕೊಡ್ತೀವಿ 3 ಟೈಮ್ ವರ್ಷಕ್ಕೆ. ಅಂದ್ರೆ ಯಾವ್ಯಾವ ಕಾಲದಲ್ಲಿ ಕೊಡ್ತೀರಾ ಸರ್? ಈಗ ಶುರು ಆಗಿದೆ ಅಂದ್ರೆ ಜೂನ್ ತಿಂಗಳು, ಇವಾಗ ಇನ್ನು 8 ದಿವಸ ಆಗಿದೆ ಆಗಿ ನಾನು ಇವಾಗ ಹಾಕಿದ್ದು, ಮತ್ತೆ 3 ತಿಂಗಳು, 3 ತಿಂಗಳು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹಾಕ್ತೀವಿ, ಮತ್ತೆ ಮತ್ತೆ ಡಿಸೆಂಬರ್ ಒಂದ್ಸಲ ಹಾಕ್ತೀವಿ. ಜನವರಿ ಫೆಬ್ರವರಿಗೆ ಗೊಬ್ಬರ ಹಾಕಲ್ಲ, ಅಷ್ಟೊತ್ತಿಗೆ ಹೂವು ಕಡಿಮೆ ಆಗ್ತಾ ಬರುತ್ತೆ, ಕಡಿಮೆ ಆಗಿ ಮತ್ತೆ ಚಿಗುರು ಆಗ್ತದೆ ಹೊಸದಾಗ. ಆವಾಗ ಬೇರೆ ಪ್ರೊಸೆಸ್ಗಳು, ಬೇಸಾಯ ಒಡಿಸ್ಬಿಟ್ಟು ಮತ್ತೆ ಮಣ್ಣು, ಅಷ್ಟೊತ್ತಿಗೆಲ್ಲ ಹೂವು ಖಾಲಿ ಆಗಿರುತ್ತಲ್ಲ ಎಲ್ಲ ಕೊಯ್ದು ಹಾಕ್ಬಿಟ್ಟು ಬೇಸಾಯ ಹಾಕಿ ಮತ್ತೆ ಮಣ್ಣು ಮುಚ್ಚಿಸ್ತದೆ, ಮುಚ್ಚಿ ಬಿಟ್ಬಿಡ್ತೀವಿ. ಈಗ ನೀವು ಗಡ್ಡೆ ನಾಟಿ ಮಾಡಿದ್ಮೇಲೆ ಅದು ಹೂವು ಎಷ್ಟು ದಿನಕ್ಕೆ ಬರುತ್ತೆ ಸರ್? ಒಂದು 4 ತಿಂಗಳು ಬೇಕು, 4 ತಿಂಗಳಿಗೆ ಅಲ್ಲಲ್ಲೇ ಶುರು ಆಗುತ್ತೆ. 6 ತಿಂಗಳು ನಾವು ಅಷ್ಟೊತ್ತಿಗೆ 10 ಗುಂಟೆ ಆಗಲಿ, 1/2 ಎಕರೆ ಆಗಲಿ, 20-30 ಕೆಜಿ ಹೂ ಬಂದೇ ಬರುತ್ತೆ ಡೈಲಿ. ಈಗ ಪ್ರಾರಂಭದಲ್ಲಿ ಅಂದ್ರೆ ಕಡಿಮೆ ಇಳುವರಿ ಬರುತ್ತಲ್ವಾ? ಮೊದಲನೇ ವರ್ಷ ಜಾಸ್ತಿ ಇರುತ್ತೆ, ಒಂದೊಂದು ಗೆಡ್ಡೆ ಬೇಗ ಹೊಡೆದಿರ್ತವೆ, ಒಂದೊಂದು ಗೆಡ್ಡೆ ಹೊಡೆದಿರಲ್ಲ, ಅದು ಒಂದೇ ಸಂಖ್ಯೆ ಬರೋದಿಲ್ಲ, ಬಿಟ್ಟು ಬಿಟ್ಟು ಬರ್ತಾ ಇರ್ತದೆ, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. 2ನೇ ವರ್ಷದಲ್ಲಿ ಒಂದೇ ಸಂಖ್ಯೆ ಬರುತ್ತೆ, 3ನೇ ವರ್ಷದಲ್ಲಿ ಮತ್ತೆ ಕಡಿಮೆ ಆಗುತ್ತೆ ಹೂವು. ಅಂದ್ರೆ ಎಷ್ಟು ವರ್ಷ ತನಕ ಬಿಟ್ಕೋಬಹುದು ಈ ತರ ಒಂದ್ಸಲ ನಾಟಿ ಮಾಡಿದ್ಮೇಲೆ ಸರ್? ಒಂದ್ಸರಿ ನಾಟಿ ಮಾಡಿದ್ಮೇಲೆ 3 ವರ್ಷ ತನಕ ಇರುತ್ತೆ. ಈಗ 3 ವರ್ಷ ಆದ್ಮೇಲೆ ಅದನ್ನ ಸಂಪೂರ್ಣ ಗಡ್ಡೆ ತೆಗೆದು ಮತ್ತೆ ಬೇರೆ ಗಡ್ಡೆ ಹಾಕ್ಬೇಕು, ಹಾಕ್ಬಹುದು ಅಂದ್ರೆ ಬೇರೆ ಒಂದು ಜಮೀನಿಗೆ ಹಾಕ್ಬಹುದಲ್ವಾ? ಅದೇ ಜಾಗಕ್ಕೆ ಒಷ್ಟನ್ನು ರಿಮೂವ್ ಮಾಡ್ಬಿಟ್ಟು ಮತ್ತೆ ಅದ ಮಾಡ್ಕೊಂಡು ಅದೇ ಜಾಗಕ್ಕೆ ಹಾಕ್ಬಹುದು, ಇಲ್ಲ ಬೇರೆ ಜಾಗ ಅವ್ರದ್ದು ಇನ್ನು ಎಕ್ಸ್ಟೆಂಡ್ ಮಾಡೋ ಜಾಗ ಇತ್ತು ಅಂದ್ರೆ ಅಲ್ಲಿಗೂ ಹಾಕ್ಬಹುದು ಅವರು. ಈಗ ಒಂದ್ 10 ಗುಂಟೆಗೆ ಹಾಕಿದ್ರಲ್ಲ ನೀವು ಸುಗಂಧರಾಜನ್ನ, ಈಗ ಹೂವು ಕಟಾವು ಮಾಡಕಂತಂದ್ರೆ ಪ್ರತಿದಿನ ಎಷ್ಟು ಜನ ಹೋಗ್ತೀರಾ ನೀವು? ಸರ್, ನಾನು ನಮ್ಮ ಅಕ್ಕ ಇಬ್ರು ಹೋಗ್ತೀವಿ, ಬೆಳಿಗ್ಗೆ 6 ಹೋಗ್ತೀವಿ, 8 ಗಂಟೆ ಅಷ್ಟೊತ್ತಿಗೆ ಕೊಯ್ಲು ಮುಗಿದಿರ್ತದೆ. ಈಗ ಹೂ ಕಟಾವು ಅಂತಂದ್ರೆ ಯಾವ ರೀತಿ ಮಾಡ್ತೀರಾ ಸರ್? ಅದೇನಿಲ್ಲ, ಹಿಡ್ಕೊಂಡಿದ್ದಂಗೆ ಹಂಗೆ ಬಂದ್ಬಿಡುತ್ತೆ ಅದು. ಬೇರೆ ಕಟಾರ್ ಏನಿರಲ್ಲ, ಹಿಡ್ಕೊಂತಿದ್ದಂಗೆ ಹಂಗೆ ಈಸಿಯಾಗಿ ಬಂದ್ಬಿಡುತ್ತೆ. ಈಗ ಬೆಳಿಗ್ಗೆ 6 ಗಂಟೆಯಿಂದ ಎಷ್ಟು ಗಂಟೆ ತನಕ ಬಿಡಿಸ್ತೀರಾ ನೀವು ಇಬ್ರು? ಸರ್, ನಾವು ಬೆಳಿಗ್ಗೆ 6ರಿಂದ 8 ಗಂಟೆಗೆ ಕ್ಲೋಸ್ ಮಾಡ್ತೀವಿ. 8 ಗಂಟೆಗೆ ಅಂದ್ರೆ 2 ತಾಸು ಬಿಡಿಸ್ತೀರಾ? 2 ತಾಸು ಬಿಡಿಸ್ತೀವಿ. ಈಗ 2 ತಾಸಿಗೆ ಎಷ್ಟು ಕೆಜಿ ಹೂವನ್ನ ಬಿಡಿಸ್ತೀರಾ ನೀವು? ಸರ್, 20 ಕೆಜಿ ಹೂ ಬಿಡಿಸ್ತೀವಿ. ಅಷ್ಟೊಂದು ಬಿಡ್ಸಕ್ ಆಗುತ್ತಾ? ಆಗುತ್ತೆ ಸರ್, ಇನ್ನೂ ಜಾಸ್ತಿನೇ ಬಿಡಿಸ್ತೀವಿ, ಇದ್ರೆ ಫಾಸ್ಟ್ ಬೇಗ ಬೇಗ ಮುಗಿತತೆ ಅದು. ಈ ಬೇರೆ ಬೆಳೆಗಳು ಹಂಗ ಅಲ್ಲ, ಅದು ಬೇಗ ಕೈಗೆ ಬರೋದ್ರಿಂದ ಬೇಗ ಬಿಡಿಸಬಹುದು. ಈಗ 10 ಗುಂಟೆಯಲ್ಲಿ ಹಾಕಿದ್ವಿ ಅಂತ ಹೇಳಿದ್ರೆ ಒಂದೇ ದಿನಕ್ಕೆ ಏನ್ ಬಿಡಿಸಲ್ಲ ಅಷ್ಟು ನೀವು? ಇಲ್ಲ, ಬಿಡಿಸ್ತೀವಿ ಸರ್, ಡೈಲಿ 20 ಕೆಜಿ ಹೂವು ಬಿಡಿಸ್ಲೇಬೇಕಾದ್ರಲ್ಲಿ ಡೈಲಿ ಬರುತ್ತೆ ಅದು. ಅಂದ್ರೆ ಪ್ರತಿದಿನ ಇರುತ್ತೆ, ಪ್ರತಿದಿನ ಕಂಟಿನ್ಯೂ ಇರುತ್ತೆ ಅದು, 3 ವರ್ಷ ಬಿಡಿಸ್ಲೇಬೇಕು. ಈಗ 8 ಗಂಟೆಗೆಲ್ಲ ಹೂ ಬಿಡಿಸ್ತೀರಪ್ಪ, ಕಟಾವು ಮಾಡ್ತೀರಿ ಅಂದ್ರೆ ಎಲ್ಲಿ ಹೋಗಿ ಮಾರಾಟ ಮಾಡ್ತೀರಾ ಅದನ್ನ? ಸರ್, ನಾವಿಲ್ಲಿ ನಮಗೆ ಸಮೀಪ ಚಿತ್ರದುರ್ಗ ಹತ್ರ ಆಗುತ್ತೆ ಮಾರ್ಕೆಟ್. ಮಾರ್ಕೆಟ್ ರೇಟ್ ಏನಿರುತ್ತೆ ಅಂತೇಳಿ ನಾವು ಫಿಕ್ಸ್ ಮಾಡಿರ್ತೀವಿ, ವರ್ಷದಿಂದ ವರ್ಷ ತನಕ ಒಬ್ಬರಿಗೆ ಕೊಡ್ತೀವಿ ಅಂತೇಳಿ ಒಂದು ರೇಟ್ ಫಿಕ್ಸ್ ಮಾಡಿರ್ತೀವಿ. ಅವ್ರಿಗೆ ಇಲ್ಲಿಂದ ಬಸ್ಗಿಟ್ಟು ಕಳಿಸ್ಬಿಡ್ತೀವಿ, ಅವ್ರು ಅಲ್ಲಿ ತಗೊಳ್ತಾರೆ. ಅಂದ್ರೆ ನೀವೇನು ಹೋಗಿ ಅಲ್ಲಿ ಮಾರ್ಕೆಟ್ನಲ್ಲಿ ಎಲ್ಲಿ ಮಾರಾಟ ಮಾಡಲ್ಲ? ಇಲ್ಲ ಇಲ್ಲ ಸರ್, ನಾವು ಮಾರ್ಕೆಟಿಗೆ ಮಾರಾಟ ಮಾಡಲ್ಲ, ಅವ್ರು ಅಲ್ಲಿ ತಗೊಳ್ತಾರೆ, ನಾವು ಇಲ್ಲಿ ಇಲ್ಲಿಂದ ಬಸ್ಗಿಟ್ಟು ಫೋನ್ ಮಾಡ್ತೀವಿ ಅಷ್ಟೇ. ಅಲ್ಲೆಲ್ಲ ಏನ್ ರೇಟ್ ಸಿಗುತ್ತೆ ನಿಮಗೆ, ಯಾವ ಟೈಮಲ್ಲಿ ಏನೇನ್ ರೇಟ್ ಸಿಗುತ್ತೆ? ಈಗ ಹಬ್ಬರ ದಿನಗಳಲ್ಲಿ ಸಾಕಷ್ಟು ಹೂ ರೇಟ್ ಇರುತ್ತೆ ಸರ್. ದಸರಾದಲ್ಲಿ 2 ದಿವಸ ಏನಿಲ್ಲ ಅಂದ್ರು 700-800 ರೂಪಾಯಿ 1 ಕೆಜಿ ಇರುತ್ತೆ. ನಾನು ಹೋದ ವರ್ಷ ಕೊಟ್ಟಿರೋದು 700 ರೂಪಾಯಿ ಕೆಜಿ ಕೊಟ್ಟಿದ್ದೀನಿ ಇವಾಗ. ಆಮೇಲೆ ದೀಪಾವಳಿ ದಸರಾ ವರ್ಷದಲ್ಲಿ 3 ತಿಂಗಳು ಕಂಟಿನ್ಯೂ ಒಳ್ಳೆ ರೇಟ್ ಸಿಗುತ್ತೆ ಸರ್. ಇನ್ನು 9 ತಿಂಗಳು ಯಾವ ರೇಟ್ ಇರುತ್ತೆ ಸರ್? ಮಿನಿಮಮ್ 50 ರೂಪಾಯಿ, 20-30 ಇದು ಸಿಕ್ಕೇ ಸಿಗುತ್ತೆ. ಈಗ 700-800 ರೂಪಾಯಿ ಒಂದು ಕೆಜಿ ಮಾರಾಟ ಮಾಡಿರ್ತೀರಿ ನೀವು, ದಿಢೀರ್ನೆ 20-50 ರೂಪಾಯಿ ಕೆಜಿ ಮಾರಾಟ ಮಾಡಿದಾಗ ಏನ್ ಅನ್ಸುತ್ತೆ ನಿಮಗೆ ಹೂವು ಬೆಳೆಯೋದ್ರಿಂದ ಸರ್? ಸೀಸನ್ ಅಲ್ಲಿ ಇದೇ ಇರುತ್ತೆ. ಈಗ ಹಬ್ಬದ ಸೀಸನ್ ಅಂದ್ರೆ ಎಲ್ಲಾ ಮನೆಗೂ, ಪ್ರತಿಯೊಂದು ಮನೆಗೂ ಹೂ ಬೇಕಿರುತ್ತೆ, ತಗೊಂಡೋಗ್ತಾರೆ, ಅವಾಗ ಬೇಡಿಕೆ ಜಾಸ್ತಿ ಇರುತ್ತೆ. ಈ ಉಳಿಕೆದ ದಿನದಲ್ಲಿ ಆಷಾಢ ಟೈಮ್ ಅಲ್ಲಿ ಇರೋದಿಲ್ಲ, ಬೇಡಿಕೆ ಇರೋದಿಲ್ಲ, ಆ ರೇಟಿ ತಗೊಳ್ತಾರಲ್ವಾ. ನಮಗೇನು ಅನ್ಸೋದಿಲ್ಲ, ಒಂದು ಮಿನಿಮಮ್ ಆದಾಯ ಸಿಗುತ್ತಲ್ಲ, ಒಂದ್ ದಿವಸ ಅಷ್ಟೇ ಅದು ಲೆಕ್ಕ ನಮಗೆ, ವರ್ಷ ಎಲ್ಲ ಒಂದು ಮಿನಿಮಮ್ ರೇಟ್ ಸಿಗುತ್ತೆ ನಮಗೆ. ಈಗ ಸಾಕಷ್ಟು ಹೂವಿನ ಹಾರಗಳಿಗೆ ಬೇಡಿಕೆ ಇದೆಯಪ್ಪ, ಸಾಕಷ್ಟು ದುಬಾರಿ ಇರುತ್ತೆ ಮಾರ್ಕೆಟ್ ನಲ್ಲಿ. ಅಂದ್ರೆ ನೀವೇ ಆತರ ಸುಗಂಧರಾಜ ಹೂವು ಎಲ್ಲ ಬಿಡಿಸ್ಕೊಂಡ್ ಬರ್ತೀರಿ, ಹೂವಿನ ಹಾರ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ತಗೊಳ್ಬಹುದಲ್ಲ ಸರ್? ಹೂವಿನ ಹಾರ ಮಾಡೋದಕ್ಕೆ ಮನೆಯಲ್ಲಿ ಜನ ಇರಬೇಕು ಮೇನ್, ಜನ ಇದ್ರೆ ಕಟ್ಟಿಸಬಹುದು. ಅದನ್ನು ಮಾಡೋದಕ್ಕೆ ಬೇರೆ ತರದ ಕಚ್ಚಾ ವಸ್ತುಗಳು ಮತ್ತೆ ಬೇಕು. ಒಂದೇ ಇದೊಂದೇ ಸುಗಂಧರಾಜ ಹೂವು ಒಂದನ್ನೇ ಹಾಕಕ್ ಬರೋದಿಲ್ಲ, ಪತ್ರೆ ಬೇಕು, ಚೆಂಡು ಹೂ ಬೇಕು, ಅದಕ್ಕೆ ಇದು ಬರುತ್ತೆ, ಬಣ್ಣದ ಪೇಪರ್ ಬರುತ್ತೆ, ಚೆಂಡು ಬರುತ್ತೆ, ಪೈಪ್ಗಳು ಬರ್ತವೆ, ಇವೆಲ್ಲ ಮಾಡೋದಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಅದು ಏನಿದ್ರು ಅವ್ರು ಮಾಡಬೇಕಷ್ಟೇನೆ, ನಮ್ಮ ಕೈಲೆಲ್ಲ ಆಗೋದಿಲ್ಲ ಸರ್. ಅದು ಈಗೇನ್ ನೀವು ನೇರವಾಗಿ ಹೂ ಕಟಾವ್ ಮಾಡಿ ಮಾರ್ಕೆಟಿಂಗ್ ಮಾರಾಟ ಮಾಡ್ತೀರ? ಅಷ್ಟೇ ಸರ್, ನಾವು ಇಲ್ಲಿಂದ ಕಟ್ ಮಾಡಿ ಅಲ್ಲಿ ಕಳ್ಸಿದ್ರೆ ಅವ್ರು ಮಾಡ್ಕೊಳ್ತಾರಲ್ಲ. ಈಗ 10 ಗಂಟೆಗೆ ವರ್ಷದಲ್ಲಿ 2 ಲಕ್ಷ ರೂಪಾಯಿ ನಾವು ಆದಾಯ ತಗೊಳ್ತೀವಿ ಅಂತ ಅಂದ್ರಲ್ಲ, ಎಷ್ಟು ಖರ್ಚು ಬರುತ್ತೆ ನಿಮಗೆ 10 ಗಂಟೆಯಲ್ಲಿ ನಾವು ಹೂ ಬೆಳಿಬೇಕು ಅಂತಂದ್ರೆ ಈ ಸುಗಂಧರಾಜನ? ಸರ್ ವರ್ಷಕ್ಕೆ ಏನಲ್ಲ ಅಂದ್ರೆ ಒಂದು 30,000 ಖರ್ಚು ಬರುತ್ತೆ ಸರ್. ನಾವು ಎಷ್ಟೇ ಕಳೆ 2 ಸರಿ ತಪ್ಪಿರು 3 ಸಲ ತೆಗಿಸ್ತೀವಿ ಅಂದ್ರು ಒಂದು 20-30 ರೂಪಾಯಿ ಖರ್ಚು ಬರುತ್ತೆ ನಮಗೆ ಅಷ್ಟೇ. ಅಂದ್ರೆ 1,70,000 ರೂಪಾಯಿ ನಿಮಗೆ ಲಾಭದಾಯಕ ಬೆಳೆ ಆಗುತ್ತೆ ಇದು ಅಲ್ವಾ? ಆಗುತ್ತೆ, 100% ಆಗುತ್ತೆ ಸರ್. ಈಗ ನಿಮ್ಮ ನೋಡಿ ಬೇರೆ ರೈತರು ಈ ತರ ನಾವು ಸುಗಂಧರಾಜ ಬೆಳಿಬೇಕಂತ ಏನಾದ್ರೂ ಬೇರೆ ರೈತರು ಬೆಳೀತಾ ಇದಾರ? ಬೆಳೆದಿದ್ದಾರೆ ಸರ್. ನನ್ನನ್ನು ನೋಡ್ಬಿಟ್ಟು ಒಂದು 3-4 ಜನ ತಂದು ಗೆಡ್ಡೆ ನಾನೇ ಕೊಡಿಸಿದೀನಿ, ಗೆಡ್ಡೆ ನಮ್ಮೂರಲ್ಲೇ ಹಾಕಿದ್ದಾರೆ. ಈಗ ಅವರೆಲ್ಲ ಬಂದಿದ್ದಾವೆ, ಚೆನ್ನಾಗೇ ಬರ್ತಿದ್ದಾವೆ, ಹೂ ಚೆನ್ನಾಗಿ ಬೆಳೀತಾ ಇದ್ದಾರೆ. ಈಗ ಮತ್ತೆ ಇದ್ರ ಜೊತೆಗೆ ಚೆಂಡು ಹೂವು ಬೆಳಿಬೇಕಂತ ಯಾಕೆ ಅನಿಸ್ತು? ಮತ್ತೆ ಈ ವರ್ಷ ನಾವೆಲ್ಲ ಚೆಂಡುವಿನ ಸಸಿ ಆರೈದ್ವಿ ಅಂತ ಹೇಳಿದ್ರ? ಹಾ ಸರ್, ಮುಂದಿನ ತಿಂಗಳು ಆಷಾಢ ಇದೆ ಸರ್, 10 ಮುಂದಿನ ತಿಂಗಳು ಶ್ರಾವಣ, 60 ದಿನದ ಬೆಳೆ ಅದು, 1.5 ತಿಂಗಳು ಕ್ಲೋಸ್ ಆಗುತ್ತೆ. ಅದು ಒಳ್ಳೆ ಆದಾಯ. ಅವತ್ತು ಇದರಲ್ಲಿ ಶ್ರಾವಣದಲ್ಲಿ 70-80 ರೂಪಾಯಿ ಕೆಜಿ ಸಿಗುತ್ತೆ, 1 ಕ್ವಿಂಟಲ್ಗೆ 8,000 ರೂಪಾಯಿ. ದಿನ 1 ಕ್ವಿಂಟಲ್ ಇಬ್ರು ಹೋದ್ರು 1 ಕ್ವಿಂಟಲ್ 2 ಕ್ವಿಂಟಲ್ ಹೂ ಬರೀತೀವಿ. ಅದು ಒಳ್ಳೆ ಆದಾಯ ಇರೋದು ಬೆಳೆನೆ ಸರ್ ಚೆಂಡು ಹೂವು. ಮತ್ತೆ ಜೊತೆಗೆ ದಸರಾ ಹಿಂದೆ ಮುಂದೆ ಬಂದ್ರೂ ಒಳ್ಳೆ ರೇಟ್ ಆಗುತ್ತಲ್ವಾ? ಒಳ್ಳೆ ರೇಟ್ ಆಗುತ್ತೆ ಸರ್, 150-200 ರೂಪಾಯಿ ಕೆಜಿ ಇರುತ್ತೆ. ಈ ಚೆಂಡು ಹೂವನ್ನ 1 ಎಕರೆ ಬೆಳಿಬೇಕಂತ ಅನ್ಕೊಂಡಿದ್ರ ಸರ್? ಅದೊಂದು 3/4 ಎಕರೆ, 2 ಸ್ಟೆಪ್ ಮಾಡಿದೀವಿ ಅದರಲ್ಲಿ. ಒಂದು ಶ್ರಾವಣ, ದೀಪಾವಳಿ ಒಂದು ಆರಾದ, ಗೌರಿ ಹಬ್ಬ ಒಂದು ಮುಗಿಸುತ್ತೆ, ಇನ್ನೊಂದು ಸ್ಟೆಪ್ ಅದನ್ನು ರೆಡಿ ಮಾಡ್ಕೊಂಡಿದೀವಿ. ದಸರಾ ದೀಪಾವಳಿ 2 ಸ್ಟೆಪ್ ಮಾಡ್ಕೊಂಡಿದೀವಿ, ಒಳ್ಳೆ ಇದು ಚೆನ್ನಾಗಿ ಬರುತ್ತೆ ಅಂತ. ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇರಬೇಕು, ಒಂದೇ ಸ್ಟೆಪ್ ಅಲ್ಲಿ ಮಾಡಿದ್ರೆ ಒಂದ್ರಲ್ಲಿ ರೇಟ್ ಸಿಗಲಿದ್ರೆ ಇನ್ನೊಂದಾದ್ರೂ ರೇಟ್ ಸಿಗುತ್ತೆ ನಮಗೆ. ಅದರಿಂದ ಈಗ ಚೆಂಡು ಅಂತಂದ್ರೆ ಕೆಲವು ಕಂಪ್ನಿರೆ ಈಗ ಸಸಿ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ, ಅಂದ್ರೆ ಒಪ್ಪಂದ ಕೃಷಿ ಮಾಡಿ ಬೆಳೆಯಕ್ಕೆ ರೈತರಿಗೆ ಅವಕಾಶ ಇರುತ್ತೆ. ಅಂದ್ರೆ ಆ ಪದ್ಧತಿ ಏನಾದ್ರೂ ಅನುಸರಿಸಿದ್ರೆ ನೀವೇ ಸ್ವತಃ ಓನ್ ಆಗಿ ಬೆಳೀತಾ ಇದ್ರೆ ಚೆಂಡು ಹೂವನ್ನ? ಸರ್ ಎಲ್ಲ ನಾವು ಓನ್ ಆಗಿ, ಅದು ಮೆಡಿಸಿನ್ ಹೋಗೋದು ಸರ್. ಅದು ಕೆಂಪು ಹೂ ಕೊಡ್ತಾರೆ, ನಾವು ಈಗ ಬೆಳೀತಿರೋದು ಹಳದಿ ಕಲರ್ ಹೂ ಅಲ್ವಾ, ಅದು ಮಾರ್ಕೆಟ್ ಅಲ್ಲಿ ಒಳ್ಳೆ ಮಾರ್ಕೆಟ್ ಇದೆ, ಅದಕ್ಕೆ ಹೂವಿನ ಹರಕ್ ಹೋಗೋದೇನೆ ಬೆಳೀತಾರ ನಾವು, ಅದು ಒಳ್ಳೆ ಮಾರ್ಕೆಟ್ ಇದೆ ಅದರಿಂದ ಅದನ್ನ ಬೆಳೀತಾರ. ಈಗ ನಿಮ್ಮ ತಂದೆಯವರು ಆಕಸ್ಮಿಕವಾಗಿ ಮರಣ ಹೊಂದಿರೋದ್ರಿಂದ ನಾವು ಕೃಷಿ ಬಂದ್ವಿ ಅಂತ ಹೇಳಿದ್ರಲ್ಲ, ಕೃಷಿಯಲ್ಲಿ ಏನಾದ್ರು ಒಂದು ಸಾಧನೆ ಮಾಡಿದ್ವಿ ಅಂತ ಅನ್ಸಿದ್ಯಾ ನಿಮಗೆ? ಮಾಡಿದ್ವಿ ಸರ್. ನಮ್ ತಂದೆಯವರು ಬಿಟ್ಟೋಗಿದ್ದು ಬರೀ ಖಾಲಿ ಜಮೀನು ಅಷ್ಟೇ, ಬೋರ್ ಇರ್ಲಿಲ್ಲ, ತೋಟ ಇರ್ಲಿಲ್ಲ, ಏನಿರ್ಲಿಲ್ಲ. ಈಗ ನಮ್ ತಂದೆಯವ್ರು ಬಿಟ್ಟು ಹೋದ್ಮೇಲೆ ನಾವು ತೋಟ ಮಾಡಿದೀವಿ. ಈ ತೋಟದ ಒಂದೇ ಆದಾಯ ಇದು ಮಾಡ್ಕೊಂಡು ಕುತ್ಕೊಂಡ್ರೆ ಮೇಂಟೈನ್ ಮಾಡೋಕೆ ಆಗೋದಿಲ್ಲ. ಸೈಡ್ ಬಿಸ್ನೆಸ್ ಆಗಿ ಇದು ಸುಗಂಧರಾಜ ಇರೋದ್ರಿಂದ ಎಲ್ಲದಕ್ಕೂ ಮೇಂಟೈನ್ ಮಾಡೋದಕ್ಕೆ ಚೆನ್ನಾಗುತ್ತೆ ನಮಗೆ. ಅಡಿಕೆ ಅಂದ್ರೆ ಸಾಕಷ್ಟು ವರ್ಷ ಆಯ್ತು ಹಾಕಿ ನೀವು? 10 ವರ್ಷ ಆಯ್ತು ಸರ್. ಅಂದ್ರೆ ಸಾಕಷ್ಟು ನಿಮ್ಗೆ ಆದಾಯ ಬರ್ತಾ ಇರ್ಬೋದು ಅಡಿಕೆಯಲ್ಲಿ? ಬರ್ತಿದೀವಿ. 3 ವರ್ಷದಿಂದ ಕಂಟಿ ಬರಗಾಲ ಬಂದಿರೋದ್ರಿಂದ ಒಂದು 2-3 ವರ್ಷ ಇರ್ಲಿಲ್ಲ, ಈಗ 2-3 ವರ್ಷದಿಂದ ಒಳ್ಳೆ ಆದಾಯ ಬರ್ತಾ ಇದೆ ನಮಗೆ. ಈಗೆಲ್ಲ 1-2 ವರ್ಷದ ಹಿಂದೆ ನೀರಿಂದು ಸಾಕಷ್ಟು ಸಮಸ್ಯೆ ಆಗಿತ್ತಲ್ವಾ ನಿಮಗೆ? ಸಮಸ್ಯೆ ಫುಲ್ ಸಮಸ್ಯೆ ಸರ್. ಇಲ್ಲಿ ಇರ್ಲಿಲ್ಲ, 800 ಅಡಿ ಕೊರೆಸಿದ್ರು ಬೋರ್ಗಳು ಇರಲಿಲ್ಲ, ನೀರೇ ಬರ್ತಾ ಇರ್ಲಿಲ್ಲ. ಆದ್ರೂ ಉಳಿಸ್ಕೊಂಡಿದೀವಿ, 2 ವರ್ಷದಿಂದ ಒಳ್ಳೆ ಆದಾಯ ಸಿಗ್ತಾ ಇದೆ ನಮಗೆ. ಈಗೆಲ್ಲ ಇತ್ತೀಚೆಗೆ ಚೆನ್ನಾಗಿ ಮಳೆಗಾಲ ಆಯ್ತು. ಅಂದ್ರೆ ಸರಿ ಸುಮಾರು ಅಂತಂದ್ರೆ ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರ ನೀವು? ಸರ್ ನಮ್ದೊಂದೇನೆ ಇರೋದು, ಅದಕ್ಕೆ ಒಂದು ದೊಡ್ಡ ಕೃಷಿ ಹೊಂಡ ಮಾಡ್ಕೊಂಡಿದೀವಿ, ತಾಡ್ಪಲ್ಲ ಹಾಕಿ ಕೃಷಿ ಹೊಂಡ ಮಾಡ್ಕೊಂಡಿದೀವಿ. ಹಂಗಾಗಿ ಎಲ್ಲಾ ಕಡೆಗೂ ನೀರ್ ಮೇಂಟೈನ್ ಮಾಡಕ್ ಅನುಕೂಲ ಆಗುತ್ತೆ ನಮಗೆ. ಈಗ ಕೃಷಿ ಹೊಂಡ ಮಾಡ್ಕೊಂಡ್ರದಿಂದ ನಿಮ್ಗೆ ಏನ್ ಅನುಕೂಲ ಅಂತ ಹೇಳ್ತೀರಾ? ಸರ್ ಈಗ ಡ್ರಿಪ್ ಅಲ್ಲಿ ಬಿಡ್ತೀವಿ ಅಂದ್ರೆ ನಮ್ಗಿರೋ ಬೋರ್ ಅಲ್ಲಿ 1-2 ವಾಲಿಗೆ ಹೋಗುತ್ತೆ, 2 ವಾಲಿಗೆ ಇಲ್ಲಿ ಕೊಡ್ತಿರೋ ಕರೆಂಟ್ಗೂ ನಾವು ಬಿಡ್ತಿರೋ ನೀರಿಗೂ ಆ ಕಡೆಯಿಂದ ಕಟ್ಕೊಂಡು ಬರೋಷ್ಟಿಗೆ ಈ ಕಡೆ ಒಣಗಿ ಹೋಗಿರ್ತಾವ, ಅದಕ್ಕೆ ಮೇಂಟೈನ್ ಮಾಡಕ್ ಆಗೋದಿಲ್ಲ. ವಾರಕ್ಕೆ ಒಂದ್ಸಲಿನಾದ್ರೂ ತುಂಬಿದ್ರೆ ಕೃಷಿ ಹೊಂಡ ತುಂಬಿದ್ರೆ 1 ವಾಲ್ನು ಒಂದೇ ದಿವಸ ಮೇಂಟೈನ್ ಮಾಡ್ಕೊಂಡು ಬರ್ಬೋದು, ನಾವು ಮೇಂಟೈನ್ ಮಾಡ್ಕೊಂಡ್ಬಂದು ನೀರು ಉಳಿಸ್ಕೋಬಹುದು ಅದರಿಂದ. ಅಂದ್ರೆ ಸಾಕಷ್ಟು ಸರ್ಕಾರದಿಂದ ನಿಮಗೆ ಕೃಷಿ ಹೊಂಡಕ್ಕೆ ನೆರವು ಸಿಕ್ಕಿದೆಯಲ್ವಾ? ಸಿಕ್ಕಿದೆ ಸರ್, 73,000 ಕೊಟ್ಟಿದ್ರು, ನಾವೇ ತೆಗಿಸಿದ್ವಿಲ್ವಾ, 73,000 ಬಿಲ್ ಬಂದಿತ್ತು. ಎಷ್ಟು ಅಳತೆ ಇದ್ದು ನೀವು ಕೃಷಿ ಹೊಂಡ ಮಾಡಿದ್ರ ಸರ್? 35-35 ಅಡಿ ಅಗಲ, 35 ಆಳ 12 ಅಡಿ ಇದೆ, ಆ ಕಡೆ 35, ಈ ಕಡೆ 35. ಈಗ ಕೊಳವೆ ಬಾವಿ ನೀರೆಲ್ಲ ಅದಕ್ಕೆ ಡಂಪ್ ಮಾಡಿ ಮತ್ತೇನಾದ್ರೂ ತೋಟಕ್ಕೆ ಕಾಯಿಸಂತ ವ್ಯವಸ್ಥೆ ಮಾಡಿದ್ರೆ? ಮೋಟರ್ ಇಟ್ಟಿದೀವಿ ಸರ್, 3 ಫೇಸ್ ಮೋಟರ್ ಇಟ್ಕೊಂಡಿದೀವಿ, ಅದರಲ್ಲೆಲ್ಲ ಆಯ್ ನೀರು ಕಾಯ್ತೀವಿ. ವೀರೇಶ್ ಅವರೇ, ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ? ಮಾಡಿದ್ವಿ ಸರ್, ಫಸ್ಟ್ ಇಯರ್ ಪಿ ಯು ಸಿ ತನಕ ಓದ್ವಿ, ಮನೇಲಿ ಸಮಸ್ಯೆ ಆದ್ಮೇಲೆ ಬಿಟ್ಬಿಟ್ವಿ, ಬಿಟ್ಟು ಅಗ್ರಿಕಲ್ಚರ್ ನಿಂತ್ಕೊಂಡ್ವಿ. ಒಟ್ಟಾರೆ ಸ್ವಲ್ಪ ಸ್ವಲ್ಪ ಅನ್ನೋದ್ರೆ ಎಜುಕೇಶನ್ ಪಡೆದ್ರೆ ನೀವು? ಹಾ, ಇದೆ ಸರ್. ಒಟ್ಟಾರೆ ನಿಮ್ಗೇನನ್ಸುತ್ತೆ ಈ ಒಂದು ಸುಗಂಧರಾಜ ಹೂವಿನ ಕೃಷಿ ಮಾಡ್ತಾ ಇದ್ರಲ್ಲ, ಈ ಒಂದು ಕೃಷಿ ಜೀವನ ಸರ್, ಕಡಿಮೆ ನೀರಲ್ಲಿ ಏನು ಒಂದು ಮಂತೆ ಅನ್ನೋದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ, ಈಗ ಒಬ್ರು ಇರ್ತಾರೆ ಇಬ್ರು ಇರ್ತಾರೆ, ಇಷ್ಟು ಜಮೀನಲ್ಲಿ ನಾನು ಏನ್ ಮಾಡಬೇಕು, ಏನು ಒಂದು 1/2 ಎಕರೆ ಇರ್ತದೆ, 1/2 ಎಕರೆ ಇರ್ತದೆ, ಒಬ್ಬೊಬ್ರದ್ದು ಬೋರ್ ನೀರ್ ಇರ್ತದೆ, ನೀರಿನ ವ್ಯವಸ್ಥೆ ಇರುತ್ತೆ. ಏನ್ ಮಾಡ್ಬೇಕು ಅದಕ್ಕೆ ಅಷ್ಟೇ ಅಡಿಗೆಗಳ ಕಟ್ಟಿ 5 ವರ್ಷ 6 ವರ್ಷ ಕಾಯಕ್ ಆಗೋದಿಲ್ಲ. ಇಂಥದ್ ಮಾಡ್ಕೋಬೇಕು, ಸಣ್ಣ ಪುಟ್ಟ ಬೆಳೆ ಮಾಡ್ಕೊಂಡ್ರೆ ಒಳ್ಳೆ ಆದಾಯ ಮಾಡ್ಕೋಬಹುದು. ಅಡಿಕೆ ತೋಟದಲ್ಲೇ ಸೆಂಟ್ರಲ್ ಮಾಡ್ಕೋಬಹುದು, ಇದಕ್ಕೂ ನೀರ್ ಕಟ್ತಾರೆ, ಅದಕ್ಕೂ ನೀರ್ ಕಟ್ಟದಂಗಾಗುತ್ತೆ, ಡೈಲಿ ಆದಾಯ ಬಂದಂಗಾಗುತ್ತೆ. ಈಗ ಅಡಿಕೆ ಗಿಡ ಅಂತಂದ್ರೆ ನೀವು ಯಾವ್ದು ಇದ್ರಲ್ಲಿ ನಾಟಿ ಮಾಡಿದಿರಾ ಸರ್? ನಮ್ದು 7.5 ಏಳುವರೆ. ಅದರೊಳಗಡೆ ಮತ್ತೆ ನೀವು ಸುಗಂಧರಾಜ ಬೆಳೀತಾ ಇದ್ರಿ? ಇಲ್ಲ ಇಲ್ಲ, ನಮ್ದು ಸಪರೇಟ್ ಇದೆ ಸರ್, ದೊಡ್ಡ ತೋಟ ಆಗಿರೋದ್ರಿಂದ ಬರೋದಿಲ್ಲ, ಅದರಲ್ಲಿ ನೆರಳಲ್ಲಿ ಹೂವು ಬರೋದಿಲ್ಲ, ಹಂಗಾಗಿ ಬೇರೆ ಖಾಲಿ ಜಮೀನ್ ಇದೆಯಲ್ಲ ಅದರಲ್ಲಿ ಹತ್ಕೊಂಡಾಗ ಮಾಡಿದೀವಿ ನಾವು. ಈಗ ಮತ್ತೆ ಈ ಕೃಷಿ ಜೊತೆಗೆ ಏನಾದ್ರೂ ಉಪಕಸವಾಗಿ ಈಗ ಏನಾದ್ರೂ ಹೈನುಗಾರಿಕೆ ಈ ತರ ಮಾಡಿದ್ರ? ನಮ್ದು ಒಂದು ಹಸು ಇದೆ ಸರ್, ಹೈನುಗಾರಿಕೆ ಮಾಡ್ತೀವಿ. ಒಂದೇ ಹಸು ಯಾಕೆ ಸಾಕಾಣಿಕೆ ಮಾಡಿದ್ರೆ? ಹೆಚ್ಚಿನ ಮಟ್ಟದಲ್ಲಿ ಸಾಕಾಣಿಕೆ ಮಾಡಬಹುದಾಯ್ತಲ್ಲ, ನಿಮ್ಗೆಲ್ಲ ತೋಟ ಇದೆ, ನೀರಿದೆ, ಮೇವು ಬೆಳೆಯಕ್ಕೆಲ್ಲ ಅವಕಾಶ ಇದೆಯಲ್ಲ ಸರ್? ನಮ್ಮ ಮನೆಯಲ್ಲಿ ಮಾಡೋದಿಲ್ಲ, ಬೆಳಿಗ್ಗೆ ಹೂವಿನ ಕೆಲಸನೇ ಜಾಸ್ತಿ ಆಗುತ್ತೆ, ಹಂಗಾಗಿ ಹೈನುಗಾರಿಕೆ ಹಸುಗಳು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಹಂಗಾಗಿ ಒಂದೇ ಒಂದು ಮನೆಗೆ ಬೇಕಲ್ವಾ, ಹಂಗಾಗಿ ಮನೆ ಕಟ್ಕೊಂಡಿದ್ವಿ. ಮನೆಗೆ ಹಾಲು ಮೊಸರು ಬೇಕು, ಜೊತೆಗೆ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತಲ್ವಾ? ಕೊಟ್ಟಿಗೆ ಗೊಬ್ಬರ ಆಗುತ್ತೆ ಸರ್, 2 ವರ್ಷಕ್ಕೆ 3 ವರ್ಷಕ್ಕೆ ಅದರದೇ ಒಂದು 2 ಲೋಡ್ ಆಗುತ್ತೆ ಸಾಕು, ಅದ್ರ ಜೊತೆಗೆ ಬೇರೆ ತಗೊಳ್ತೀವಿ ನಾವು. ಈಗ ನಿಮ್ಮ ಹಸುವಿನ ಗಂಜಲ ಏನ್ ಮಾಡ್ತೀರಾ ನೀವು ಸರ್? ತಿಪ್ಪೆಲೆ ಹಾಕ್ತೀವಿ. ಈಗೆಲ್ಲ ನಿಮ್ಮ ತೋಟಕ್ಕೆಲ್ಲ ಜೀವಾಮೃತ ಈ ತರ ಮಾಡಿ ಎಲ್ಲ ಕೊಡಬಹುದಲ್ಲ, ಸಾಕಷ್ಟು ಉತ್ಕೃಷ್ಟವಾದ ಒಂದು ಜೀವಾಣುಗಳು ಭೂಮಿಯಲ್ಲಿ ಬೆಳೀತಾವೆ. ವರ್ಷಕ್ಕೆ 2 ಟೈಮ್ ಹಾಕ್ತೀವಿ ಸರ್, ಅದನ್ನು ಜೀವಾಮೃತ ಮಾಡಿಬಿಟ್ಟು 2 ಟೈಮ್ ತೋಟಕ್ಕೆ ಕೊಟ್ಟೆ ಕೊಡ್ತೀವಿ. ಈಗ ಜೀವಾಮೃತ ಅಂತಂದ್ರೆ ಯಾವ ರೀತಿ ಮಾಡ್ತೀರ ನೀವು ಸರ್? ಸಗಣಿ, ಬೆಲ್ಲ, ಬದುವಿನ ಮಣ್ಣು, 200 ಲೀಟರ್ ನೀರು ಹಾಕೊಂಡು ಬೆಲ್ಲ ಹಾಕ್ಬಿಟ್ಟು ಒಂದೇ ಕ್ಲಾಕ್ ವೈಸ್ ಹಸಿನ ಗಂಜಲು ಮಜ್ಜಿಗೆ ಹಾಕ್ತಾರೆ. 7 ದಿನ ಕ್ಲಾಕ್ ವೈಸ್ ತಿರುಗಿಸ್ಬಿಟ್ಟು 8-9 ದಿನದಲ್ಲಿ ಗುಣಿ ಕೊಡಬೇಕು, ಒಳ್ಳೆ ಇಳುವರಿ ಬರುತ್ತೆ. ಈಗ ಅಡಿಕೆ ಗಿಡದ ಒಂದು ಬುಡಕ್ಕ ಅಂತಂದ್ರೆ ಯಾವ ರೀತಿ ಕೊಡ್ತೀರ? ಏನ್ ಡ್ರಿಪ್ ಮುಖಾಂತರ ಕೊಡ್ತೀರ, ಏನು ನೀವೆಲ್ಲ ತಮಗೆ ಮುಖಾಂತರ ಹಾಕ್ತೀರ? ತಮಗೆ ಮುಖಾಂತರ ಹಾಕ್ತೀವಿ ಸರ್, ಯಾಕಂದ್ರೆ ಡ್ರಿಪ್ ಅಲ್ಲಿ ಕೊಡಕ್ ಹೋದ್ರೆ ಅದು ಹೋಗೋದಿಲ್ಲ, ಎಲ್ಲ ಕಸ ಕಟ್ಟುತ್ತೆ, ಹಂಗಾಗಿ ಗುಣಿ ಒಂದೊಂದು ಚಂಬು ಗಿಡಗಳಿಗೆ ಹಂಗೆ ಕೊಡ್ತೀವಿ ನಾವೇ. ಅಂದ್ರೆ ಈ ರೀತಿ ಜೀವಾಮೃತ ಅಡಿಕೆ ಬೆಳೆ ಕೊಡೋದ್ರಿಂದ ಅಂದ್ರೆ ಬೆಳೆಯಲ್ಲಿ ಏನ್ ಬದಲಾವಣೆ ಕಂಡಿದೀರ ಸರ್? ಬೆಳೆಯಲ್ಲಿ ಏನ್ ಬದಲಾವಣೆ ಅಂದ್ರೆ, ನಾವು ಮೊದ್ಲು ಕಳೆನಾಶಕ ಸ್ಪ್ರೇ ಮಾಡಿದ್ರೆ ಅದರಲ್ಲಿ ಜೀವಾಣುಗಳು ಇರಲ್ಲ, ಎಲ್ಲ ಸತ್ತೋಗಿರ್ತವೆ, ಕಳೆನಾಶಕ ಸ್ಪ್ರೇ ಮಾಡೋದಿಲ್ಲವಲ್ಲ, ಹಂಗಾಗಿ ಈ ಎರೆಹುಳುಗಳು ಉಟ್ಕೊಳ್ಳುತ್ತೆ, ಅದರಲ್ಲಿ ಎರೆಹುಳು ಉಟ್ಕೊಂಡು ಭೂಮಿನ ಅದ ಮಾಡ್ಕೊಳ್ಳುತ್ತೆ. ನಾವು ಹಾಕೋದು ಗೊಬ್ಬರನು ಈ ಗರಿ ಅಂತ ಇಂತ ಬಿದ್ದಿರ್ತಾವಲ್ವ, ಎಲ್ಲವನ್ನ ತಿಂದು ಚೆನ್ನಾಗಿ ಫಲವತ್ ಮಾಡುತ್ತೆ ಭೂಮಿನ. ಈಗ ನೀವು ಕಳೆನಾಶಕ ಸಿಂಪಡಣೆ ಮಾಡಬೇಕಾದ್ರೆ ಅಂದ್ರೆ ಅಷ್ಟೊಂದು ನಿಮಗೆ ಇವು ಇರಲಿಲ್ಲ ಎರೆಹುಳು? ಇಲ್ಲ ಇಲ್ಲ ಸರ್, ಹೊಲದಲ್ಲಿ ಕಳೆನಾಶಕ ಸ್ಪ್ರೇ ಮಾಡಿದ್ರೆ ಎರೆಹುಳುಗಳು ಇಲ್ವ, ಇರೋದೇ ಇಲ್ಲ, ಎಲ್ಲ ಸತ್ತೋಗಿರ್ತಾವ. ಅವು ಮತ್ತೆ ಇದು ಬರುವ ಜರ್ಮಿನೇಷನ್ ಆಗ್ಬೇಕಂದ್ರೆ ಎಲ್ಲ ಈ ಹಸಿ ಗೊಬ್ಬರ ಇರುತ್ತಲ್ವಾ, ಅದನ್ನೆಲ್ಲ ನೆಲಕ್ಕೆ ಸ್ಮಾನಿಸ್ಬಿಟ್ಟು ಈ ತರ ಜೀವಾಮೃತ ಕೊಟ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಎರೆಹುಳು ಭೂಮಿಯಲ್ಲಿದ್ರೆ ಸಾಕಷ್ಟು ಭೂಮಿಯ ಒಂದು ಫಲವತ್ತತೆ ಹೆಚ್ಚುತ್ತೆ, ಜೊತೆಗೆ ಬಿದ್ದಂತ ಮಳೆ ನೀರನ್ನ ಇಂಗುವಂತ ಒಂದು ಶಕ್ತಿ ಭೂಮಿಗೆ ಬರುತ್ತಲ್ವಾ? ಹಾ, ಬರುತ್ತೆ ಸರ್, 100% ಅದು ಮಾತ್ರ. ಒಳ್ಳೇದು ವೀರೇಶ್ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಅಂದ್ರೆ ಲಾಭದಾಯಕವಾಗಿ ಈ ಒಂದು ಸುಗಂಧರಾಜ ಹೂವಿನ ಬೆಳೆಯನ್ನ ಯಾವ ರೀತಿ ಬೆಳ್ಕೊಂಡು ಹೋಗ್ತಾ ಇದ್ರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸುಗಂಧರಾಜ ಹೂವಿನ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ತೊಡರನಾಳು ಗ್ರಾಮದ ಕೃಷಿಕ ಜಿ ವೀರೇಶ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳ ಸಿದ್ದೇಶ್. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆ. ಹರಳು ಬೀಜ ಕ್ಯಾಸ್ಟ್ರೋಲ್ ಸೀಡ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 7056 ರೂಪಾಯಿ, ಹತ್ತಿ ಕನಿಷ್ಠ 6171 ರೂಪಾಯಿ, ಗರಿಷ್ಠ 10910 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1788 ರೂಪಾಯಿ, ಗರಿಷ್ಠ 2000 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2119 ರೂಪಾಯಿ, ಗರಿಷ್ಠ 2265 ರೂಪಾಯಿ. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1500 ರೂಪಾಯಿ, ಗರಿಷ್ಠ 1821 ರೂಪಾಯಿ. ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಡಿಕೆ ಅಪ್ಪಿ ಕ್ವಿಂಟಾಲ್ಗೆ ಕನಿಷ್ಠ 48,100 ರೂಪಾಯಿ, ಗರಿಷ್ಠ 48,509 ರೂಪಾಯಿ. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 38,039 ರೂಪಾಯಿ, ಗರಿಷ್ಠ 38,489 ರೂಪಾಯಿ. ಅಡಿಕೆ ಕೆಂಪು ಗೋಟು ಕ್ವಿಂಟಾಲ್ಗೆ ಕನಿಷ್ಠ 27,819 ರೂಪಾಯಿ, ಗರಿಷ್ಠ 28,259 ರೂಪಾಯಿ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 47,629 ರೂಪಾಯಿ, ಗರಿಷ್ಠ 48,069 ರೂಪಾಯಿ. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 48,069 ರೂಪಾಯಿ, ಗರಿಷ್ಠ 49,199 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6,800 ರೂಪಾಯಿ, ಗರಿಷ್ಠ 7,200 ರೂಪಾಯಿ. ತೆಂಗಿನಕಾಯಿ ಸಾವಿರಕ್ಕೆ ಕನಿಷ್ಠ 7,000 ರೂಪಾಯಿ, ಗರಿಷ್ಠ 12,000 ರೂಪಾಯಿ. ಮೋಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 4,500 ರೂಪಾಯಿ, ಗರಿಷ್ಠ 5,000 ರೂಪಾಯಿ. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,500 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ 1,618 ರೂಪಾಯಿ, ಗರಿಷ್ಠ 1,956 ರೂಪಾಯಿ. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1,678 ರೂಪಾಯಿ, ಗರಿಷ್ಠ 2,339 ರೂಪಾಯಿ. ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 4,519 ರೂಪಾಯಿ, ಗರಿಷ್ಠ 4,669 ರೂಪಾಯಿ. ನೆಲಗಡಲೆ ಶೇಂಗಾ ಕ್ವಿಂಟಾಲ್ಗೆ ಕನಿಷ್ಠ 3,119 ರೂಪಾಯಿ, ಗರಿಷ್ಠ 6,766 ರೂಪಾಯಿ. ಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 4,440 ರೂಪಾಯಿ, ಗರಿಷ್ಠ 2,281 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,809 ರೂಪಾಯಿ. ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ಸಾವಿರಕ್ಕೆ ಗರಿಷ್ಠ ಮತ್ತು ಕನಿಷ್ಠ 10,000 ರೂಪಾಯಿ. ಇದುವರೆಗೂ ಕೊಟ್ಟೂರು, ಚಿತ್ರದುರ್ಗ, ಚನ್ನಗಿರಿ, ದಾವಣಗೆರೆ, ಬಳ್ಳಾರಿ ಮತ್ತು ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಈಗ ಕಾರ್ಯಕ್ರಮ ವೇಗಿಲೆ ಮಿಡಿತ. ನನ್ನ ಹೆಸರು ರುದ್ರಮುನಿ ಅಂದ್ಬಿಟ್ಟು, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಫಾರ್ಮ್ ಮ್ಯಾನೇಜರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿನ ಇದರಲ್ಲಿ ಮೆಕ್ಕೆಜೋಳದಲ್ಲಿ ಸೈನಿಕ ಹುಳುವಿನ ಯಾವ ರೀತಿ ನಿರ್ವಹಣೆ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೈನಿಕ ಹುಳು ಸಾಮಾನ್ಯವಾಗಿ ನಮಗೆ ಮೆಕ್ಕೆಜೋಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಾಧೆ ಮಾಡ್ತಾ ಇದೆ. ಇದು 15-20 ದಿನ ಇದ್ದಾಗ ಬರ್ತಕ್ಕಂಥ ಒಂದು ಕೀಟ. ಇದು ಸುಳಿ ಅಥವಾ ಎಲೆಯ ಕೆಳಭಾಗದಲ್ಲಿ ಮೊಟ್ಟೆ ಇಡ್ತೈತೆ. ಮೊಟ್ಟೆ ಇಟ್ಬಿಟ್ಟು ಮರಿ ಆಚಾದ್ಮೇಲೆ ಇದು ಸುಳಿ ಭಾಗದಲ್ಲಿ ಎಲೆಯನ್ನು ಕೊರೆದು ತಿಂತಕ್ಕಂಥ ಒಂದು ಇದನ್ನು ನೋಡ್ಬೋದು. ಫಸ್ಟು ಪ್ರಾರಂಭ ಹಂತದ ಹುಳುವಿನಿಂದ ನಾವು ಯಾವ ರೀತಿ ಲಕ್ಷಣ ಇರುತ್ತಂದರೆ, ಕೆರದ ಒಂದು ಬಿಳಿ ಗೆರೆಗಳನ್ನು ನಾವು ಕಾಣಬಹುದು ಮೊದಲನೇ ಜ್ವರದಲ್ಲಿ. ಆಮೇಲೆ ನಂತರದ ಜ್ವರದಲ್ಲಿ ಬೇರೆ ಬೇರೆ ಥರದ ಚಿಹ್ನೆಗಳನ್ನ ನಾವು ಕಾಣಬಹುದು. ಎರಡನೇ ಜ್ವರಕ್ಕೆ ಬಂದಾಗ ಸಣ್ಣ ಸಣ್ಣ ರಂಧ್ರಗಳನ್ನ ನಾವು ಕಾಣಬಹುದು. ದೊಡ್ಡ ಹುಳ ಆದಂಗೆಲ್ಲ 3-4 ಹಂತ ಮತ್ತು ಇದು ಇದರಲ್ಲಿ 5-6 ಹಂತದವರೆಗೂ ಇರುತ್ತೆ ಜ್ವರಗಳು ಇರ್ತವೆ. ಸೊ 3 ಹಂತದಿಂದ ಸಾಕಷ್ಟು ಪ್ರಮಾಣದಲ್ಲಿ ಎಲೆಯನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೀಟ ಸಾಕಷ್ಟು ಪ್ರಮಾಣದಲ್ಲಿ ಮೊಟ್ಟೆಯನ್ನು ಇಟ್ಟು ಬೆಳೆಯನ್ನು ನಾಶ ಮಾಡ್ತಕ್ಕಂಥ ಒಂದು ಗುಣ ಇರೋದ್ರಿಂದ ಇದು ಇಳುವರಿ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು. ಇದಕ್ಕೆ ನಾವು ಏನು ಮಾಡಬೇಕು, ಪ್ರಾರಂಭದಿಂದಲೂ ನಾವು ಅದನ್ನು ಹತೋಟಿ ಮಾಡಿದ್ರೆ ಮಾತ್ರ ನಾವು ಅದನ್ನು ಇಳುವರಿ ಕಡಿಮೆ ಆಗ್ತಕ್ಕಂಥ ತಡೆಗಟ್ಬೋದು. ಏನಂದರೆ ಕೆಮಿಕಲ್ಸ್ ಯಾವುದು ಬೀಜ ಸೋಯಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಸೈನೆಂಟ್ರಿಫ್ಲೋರ್ ಪ್ಲಸ್ ಥೈಮೆಥಾಕ್ಸಾಮ್, ಅದು RML 1 kg ಬೀಜಕ್ಕೆ ಹಚ್ಚಿ ಅದನ್ನು ಬೀಜೋಪಚಾರ ಮಾಡೋದ್ರಿಂದ ಇದನ್ನು ನಾವು ಪ್ರಾರಂಭ ಹಂತದಲ್ಲಿ ಹತೋಟಿ ಮಾಡಬಹುದು. ಅಂತರ ಬೆಳೆಗಳನ್ನ ಹಾಕೋದ್ರಿಂದಲೂ ಸಹ ಇದನ್ನು ಹತೋಟಿ ಮಾಡಬಹುದು. ಅಂತರ ಬೆಳೆ ಈಗ ಹೆಸರು, ಉದ್ದು ಅಥವಾ ತೊಗರಿಯನ್ನು ಬಿತ್ತನೆ ಮಾಡೋದ್ರಿಂದ ಏನಾಗುತ್ತೆ, ನಾವು ಇದನ್ನು ಹತೋಟಿ ಮಾಡಬಹುದು. ಹೆಂಗಂದ್ರೆ ತನ್ನ ಆಹಾರವನ್ನು ರೆಕಗ್ನೈಸ್ ಹುಡುಕೋದಕ್ಕೆ ತೊಂದರೆ ಆಗುತ್ತೆ. ಯಾಕಂದರೆ ಅದರಲ್ಲಿ ವಾಸನೆ ಬೇರೆ ಬೇರೆ ಥರ ಇರುತ್ತೆ. ಬೇರೆ ಅಂದರೆ ಮೆಕ್ಕೆಜೋಳದ ವಾಸನೆ ಬೇರೆ ಇರುತ್ತೆ, ಹೆಸರು ಅಥವಾ ತೊಗರಿ ಮತ್ತು ಉದ್ದು. ಈ ಒಂದು ಹಾಕೋದ್ರಿಂದ ಏನಾಗುತ್ತೆ, ಮಿಶ್ರಣ ಆಗೋದ್ರಿಂದ ಎಲೆಯಲ್ಲಿರ್ತಕ್ಕಂಥ ಕೆಮಿಕಲ್ಸ್ ವೊಲಟೈಲ್ ಆಗುತ್ತೆ, ಆವಿಯಾಗಿ ಬರ್ತೈತೆ. ಸೊ ರೆಕಗ್ನೈಸ್ ಮಾಡೋದಕ್ಕೆ ತೊಂದರೆ ಆಗುತ್ತೆ, ಹಂಗಾಗಿ ಅದು ನಮಗೆ ಕಡಿಮೆ ಆಗುತ್ತೆ. ವಾದ 1 ಎಕರೆಗೆ 5 ಮೋಕಬಲೆಯನ್ನು ಹಾಕೋದ್ರಿಂದ ಪತಂಗಗಳದರಲ್ಲಿ ಒಂದು ನೈಟ್ ಒಂದು ರಾತ್ರಿಗೆ 3 ಪತಂಗಗಳು ಏನಾದರೂ ಬಿತ್ತಂದರೆ ಅವಾಗ ನಾವು ಅದು ಲಕ್ಷಣ ಅಂದರೆ ತಿಳಿಸ್ತದೆ, ಇಲ್ಲಿ ಬಾಧೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ತಿಳಿಸುತ್ತೆ. ಸೊ ಹಂಗಾಗಿ ಮೋಕಬಲೆಯನ್ನು ಹಾಕಿ ನಾವು ಚಟುವಟಿಕೆಯನ್ನು ಗುರುತಿಸಬಹುದು. ಒಂದು ವೇಳೆ ಹೆಚ್ಚು ಬಿತ್ತಂದರೆ ನಾವು ಕೀಟನಾಶಕವನ್ನು ಸಿಂಪಡಣೆ. 3 ಬಿತ್ತಂದರೆ ಕೆಲವು ಮಿತ್ರಕೀಟಗಳು ಅಥವಾ ರೋಗ ಬರ್ತಕ್ಕಂಥ ಒಂದು ಇದಿರುತ್ತೆ, ಅಂಥವನ್ನು ನಾವು ಬಳಕೆ ಮಾಡ್ಕೊಂಡು ಇದು ಮಾಡ್ಬೋದು. ಈಗಾಗಲೇ ನಿರ್ವಹಣೆಗೆ ಒಂದು ಪ್ಯಾಕೇಜ್ ಡೆವಲಪ್ ಮಾಡಿದ್ದಾರೆ. ಮೊಟ್ಟೆ ಪರಾವಲಂಬಿ ಕೀಟಗಳನ್ನ ಬಿಡುಗಡೆ ಮಾಡಬಹುದು. ಟ್ರೈಕೋಗ್ರಾಮ ಪ್ರಭೇದ ಅಂತವು ಹುಳುವನ್ನ ನಾವು ಬಿಡುಗಡೆ ಮಾಡೋದ್ರಿಂದ ಕಣಜವನ್ನ ಇದು ಏನಾಗುತ್ತೆ, ಹೋಗಿ ಮೊಟ್ಟೆ ಎಲ್ಲೆಲ್ಲಿರ್ತಾವ ಮೊಟ್ಟೆಯನ್ನ ನಾಶ ಮಾಡತಕ್ಕಂತ ಒಂದು ಗುಣ ಇದೆ. ಸೊ ಇದು ಮೊಟ್ಟೆ ಪರಾವಲಂಬಿ ಬಿಡುವುದರಿಂದ ಒಂದು ಆಕ್ಚುಲಿ 15-20 ಹಂತದಲ್ಲಿ ಇದು ಆರಂಭ ಆಗುತ್ತೆ. ನಾವು ಅಷ್ಟರಲ್ಲೇ ನಾವು ಮೋಹಕ ಬಲೆಯನ್ನ ಆ ಸಂದರ್ಭದಲ್ಲಿ ಹಾಕಿಬಿಟ್ಟು ಮೊಟ್ಟೆ ಪರಾವಲಂಬಿ ಬಿಡೋದ್ರಿಂದ ಆ ಹುಳವನ್ನ ಎಲ್ಲೆಲ್ಲಿ ಮೊಟ್ಟೆ ಇಡತಕ್ಕಂಥದ್ದು ಹುಡುಕಿ ಸಾಯಿಸ್ತಕ್ಕಂಥದ್ದು. ಮತ್ತೆ ಒಂದು ವೇಳೆ ಬಾಧೆ ಕಡಿಮೆ ಇತ್ತಂದ್ರೆ ನಾವು ಒಂದು 5% ಈಗ 100 ಗಿಡ ನಾವು ತಗೊಂಡ್ರೆ ಒಂದು 5 ಗಿಡಕ್ಕೆ ಏನಾದರೂ ಇದು ಅವಳಿ ಕಂಡು ಬಂತ ಚಿಹ್ನೆ ಮೇಲೆ ನಾವು ಜಡ್ಜ್ ಮಾಡ್ಬೋದು ಇದ್ರ ಅವಳಿ ಇದಿಲ್ಲ ಅಂತ. ಸೊ ಒಂದು ವೇಳೆ 5% ಏನಾದರೂ ಹಾನಿಯಾಗಿತ್ತಂದ್ರೆ ನಾವು ಬೇವಿನ ಮೂಲದ ಕೀಟನಾಶಕಗಳನ್ನ ಸಿಂಪಡಣೆ ಮಾಡ್ಬೋದು. ಒಂದು ವೇಳೆ 10% ಬಾಧೆ ಇತ್ತಂದ್ರೆ ನಾವು ರಾಸಾಯನಿಕ ವಿಧಾನವನ್ನು ಅಳವಡಿಸ್ಕೋಬಹುದು. ಸ್ಪಿನೋಟೋರಮ್ ಅಂತ ಬರುತ್ತೆ, ಪ್ರತಿ ಲೀಟರ್ ನೀರಿಗೆ 1/2 ml ಹಾಕೊಂಡು ಸಿಂಪಡಣೆ ಮಾಡೋದ್ರಿಂದ, ಮತ್ತೆ ಕೊರಾಸಿನ್ ಕ್ಲೋರಾಂಟ್ರಿನ್ ಫೋರಮ್ ಅಂತ ಬರುತ್ತೆ ಒಂದು ಲೀಟರ್ ನೀರಿಗೆ 0.4 ml, ಇಲ್ಲ ಏನು ಕಾಂಬಿನೇಷನ್ ಒಂದು ಕೀಟನಾಶಕ ಬರುತ್ತೆ ಥೈಮೆಥಾಕ್ಸಾಮ್ ಪ್ಲಸ್ ಲ್ಯಾಮ್ಡಾಸಲ್ ಐತೆ ಅಂತ 1/2 ml ಹಾಕೊಂಡು ಸಿಂಪಡಣೆ ಮಾಡುವುದು. ಇನ್ನೊಂದು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ದರದಲ್ಲಿ ಸಿಗ್ತಕ್ಕಂಥದ್ದು ಎಮ್ಎಮೆಕ್ಟಿನ್ ಬೆಂಜೈಡ್ ಸಿಗುತ್ತೆ, ಅದನ್ನು ಪ್ರತಿ ಲೀಟರ್ ನೀರಿಗೆ 1/2 g ಹಾಕೊಂಡು ಸಿಂಪಡಣೆ ಮಾಡುವುದು. ಒಂದು ವೇಳೆ ದೊಡ್ಡ ದೊಡ್ಡ ಗಾತ್ರದ ಹುಳುಗಳು ನಾವು ಕಂಡಾಗ ಲಾಸ್ಟ್ ಸ್ಟೇಜಲ್ಲಿ ಅಂತ ಒಂದು ಸ್ವಲ್ಪ ಹತೋಟಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಕೆಮಿಕಲ್ಸಿಂದ. ಸುಳಿಯಲ್ಲಿ ಪಾಷಣವನ್ನು ಹಾಕೋದ್ರಿಂದ ಸಹ ಇದನ್ನು ಹತೋಟಿ ಮಾಡಬಹುದು. ಪಾಷಣ ಅಂದರೆ 10 kg ತೌಡು, 1 kg ಬೆಲ್ಲ ಮತ್ತು ಥೈಡಿ ಕಾರ್ಬನ್ ಬರುತ್ತೆ, ಅದನ್ನು 100 g ಮಿಶ್ರಣ ಮಾಡಿಬಿಟ್ಟು ಸುಳಿನಲ್ಲಿ ಒಂದು 5-5 g ಹಾಕೊಂಡು ಹೋಗಿ ಹಾಕೋದ್ರಿಂದ ಸುಳಿಗೆ ನಾವು ಇದನ್ನು ಕಂಪ್ಲೀಟ್ ಆಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಇದ್ರ ಬಗ್ಗೆ ಸೈನಿಕಗಳ ನಿರ್ವಹಣೆ ಬಗ್ಗೆ 9900435172 ಈ ನಂಬರ್ಗೆ ಬೇಕಾದ್ರೆ ಸಂಪರ್ಕ ಮಾಡಬಹುದು. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇದೀಗ ಒಂದು ಜನಪದ ಗೀತೆ. ಕಾಳಿಂಗ ಬಿಳಿಯ ತುಮ್ಮಲಿಂಗ ಸರದಾರ ನನ್ನ